ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯ ಪ್ರಯೋಜನವನ್ನು ಪಡೆಯಿರಿ. ಯೋಜನೆಯಲ್ಲಿ ಸೇರಿಕೊಳ್ಳುವುದು ಅತ್ಯಂತ ಸುಲಭವಾಗಿರುತ್ತದೆ. ನಿಮ್ಮ ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಸಿಎಸ್ಸಿ ಕೇಂದ್ರವನ್ನು ಸಂಪರ್ಕಿಸಿ. ನಿಶ್ಚಿಂತರಾಗಿ ಬೆಳೆ ವಿಮೆಯನ್ನು ಮಾಡಿಸಿ ಹಾಗೂ ಚಿಂತಾಮುಕ್ತರಾಗಿರಿ. ಹೆಚ್ಚಿನ ಮಾಹಿತಿಗಾಗಿ ಶುಲ್ಕರಹಿತ ನಂಬರ್ 1800123230 ಗೆ ಕರೆ ಮಾಡಿ. ಐಆರ್ಡಿಎ ರಿಜಿಸ್ಟ್ರೇಷನ್ ನಂಬರ್ 144. ಷರತ್ತುಗಳು ಅನ್ವಯಿಸುತ್ತವೆ. ನಿಯಮಗಳು ಮತ್ತು ಷರತ್ತುಗಳು ರಾಜ್ಯ ಸರ್ಕಾರದ ಅಧಿಸೂಚನೆಗೆ ಒಳಪಟ್ಟಿರುತ್ತವೆ. ರೈತ ಬಾಂಧವರೇ, ಕಿಸಾನ್ ವಾಣಿಯಲ್ಲಿ ಇದೀಗ ಜೇನಿನ ಮೌಲ್ಯವರ್ಧಿತ ಉತ್ಪನ್ನಗಳು ಈ ಕುರಿತು ಮಧುಕೇಶ್ವರ ಹೆಗಡೆ ಅವರೊಡನೆ ನಡೆಸಿದ ಸಂದರ್ಶನ. ಕೇಳುಗರೇ, ಜೇನು ಎನ್ನುವಂತಹದ್ದು ಒಂದು ಸಂಪೂರ್ಣ ಆಹಾರ ಅಂತ ಹೇಳ್ತೀವಿ. ಅದು ಆಹಾರ ಮಾತ್ರ ಅಲ್ಲ, ಔಷಧಿಯೂ ಕೂಡ ಹೌದು. ಜೇನಿನಲ್ಲಿಯೂ ಕೂಡ ನೇರವಾಗಿ ನಾವು ಜೇನನ್ನ ಆಹಾರವಾಗಿ ಅಥವಾ ಔಷಧಿಯವಾಗಿ ಸೇವಿಸುವುದರ ಜೊತೆಗೆ ಒಂದಷ್ಟು ಮೌಲ್ಯವರ್ಧಿತ ಉತ್ಪನ್ನಗಳು ಮಾಡುವ ಪ್ರಯತ್ನವನ್ನು ಕೂಡ ಸಾಕಷ್ಟು ಮಾಡಿರುವುದನ್ನು ನಾವು ನೋಡ್ತಾ ಇದ್ವಿ. ಕಳೆದ 4 ದಶಕಗಳಿಂದ ಜೇನು ಕೃಷಿಯಲ್ಲಿ ಹಾಗೂ ಜೇನಿನ ಮೌಲ್ಯವರ್ಧಿತ ಉತ್ಪನ್ನಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಮಧುಕೇಶ್ವರ ಹೆಗಡೆಯವರು ಇವತ್ತು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ, ಅವರ ಮಾತುಗಳನ್ನ ಕೇಳೋಣ. ನಮಸ್ಕಾರ ಮಧುಕೇಶ್ವರ ಹೆಗಡೆಯವರೇ. ನಮಸ್ಕಾರ. ನಾನು ಇಲ್ಲಿ ಸಿರ್ಸಿಯಿಂದ ಯಲ್ಲಾಪುರ ರೋಡಿನ ತಾರ್ಗೋಡು ಕಲ್ಲಳ್ಳಿ ಮನೆಯಲ್ಲಿ ವಾಸ ಮಾಡ್ತಾ ಬಂದಿದ್ದೇನೆ. ಈಗ ನಾನು ಸಾಧಾರಣವಾಗಿ ಒಂದು 40 ವರ್ಷಗಳಿಂದ ನಾನು ಈ ಜೇನು ಕೃಷಿಯನ್ನ ಬೇರೆ ಬೇರೆ ಕಡೆಗಳಲ್ಲಿ ಮಾಡ್ತಾ ಬಂದಿದ್ದೆ. ಆ ನಂತರದಲ್ಲಿ ನಾನು ಈ ಜೇನನ್ನ ಒಂದು ಒಳ್ಳೆ ಪರಿಸರವನ್ನ ಬೆಳೆಸಲಿಕ್ಕೆ ಅನುಕೂಲವಾಗುವಂತದ್ದು, ಪರಿಸರಕ್ಕೆ ಪೂರಕವಾಗುವಂತದ್ದು ಹೇಳುವಂತ ನಿಟ್ಟಿನಲ್ಲಿ ಈ ಜೇನು ಕೃಷಿಯನ್ನ ನಾನು ಆಯ್ಕೆ ಮಾಡಿಕೊಂಡಿದ್ದೆ. ಈಗ ನಿಮ್ಮ ಅನುಭವದಲ್ಲಿ ಹೇಳಿ, ಈಗ ಕಳೆದ 4 ದಶಕಗಳಲ್ಲಿ ಜೇನಿನ ಒಂದು ಪರಿಸರದ ಯಾವ ರೀತಿಯ ಒಂದು ಬದಲಾವಣೆ ಆಗಿದೆ, ನಮ್ಮ ವಾತಾವರಣದಾಗಿರುವಂತಹ ಬದಲಾವಣೆ ಆಗ್ಬೋದು ಅಥವಾ ಜೇನಿಗೆ ಪೂರಕವಾದಂತಹ ಪರಾಗ ಪುಷ್ಪರಸ ಸಿಗುವಂತಹ ಒಂದು ಲಭ್ಯತೆಯ ಒಂದು ವ್ಯತ್ಯಾಸ ಆಗ್ಬೋದು, ಈ ಬಗ್ಗೆ ಹೇಳಿ. ಈಗ ಇತ್ತೀಚಿನ ದಿನಗಳಲ್ಲಿ ಈ ಕಾಡು ಬಹಳ ನಾಶ ಆಗಿದೆ. ಹೌದು ಹೌದು. ಆ ನಂತರ ರಾಸಾಯನಿಕಗಳ ಬಳಕೆ, ಬಯಲು ಸೀಮೆ ಸೈಡಿಗೆ ಹೋದ್ರೆ ರಾಸಾಯನಿಕಗಳ ಬಳಕೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅಲ್ಲಿ ಉಪಯೋಗಿಸಿದಂತಹ ರಾಸಾಯನಿಕಗಳಿಂದ ಜೇನು ಕುಟುಂಬಗಳು ನಾಶ ಆಗಿದೆ. ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಈ ಕಾಡನ್ನೆಲ್ಲ ನಾವು ಕಡಿದು ಎಲ್ಲ ನಾಶ ಮಾಡಿಕೊಂಡು ಇತ್ತೀಚೆಗೆ ನಮ್ಗೆ ಈಗೇನಾಗಿದೆ ಕೇಳಿದ್ರೆ, ನಾವು ಸರಿಯಾಗಿ ಜೇನಿಗೆ ಎಲ್ಲಾ ಟೈಮ್ನಲ್ಲೂ ಕೂಡ ಆಹಾರಗಳು ಲಭ್ಯತೆ ಕೊರತೆ ಆಗಿದೆ. ಕಾಡು ನಾಶ ಆಗಿರೋದು, ಆ ನಂತರ ಬಯಲುಸೀಮೆಗಳಲ್ಲಿ ರಾಸಾಯನಿಕಗಳನ್ನ ಹೆಚ್ಚಿನದಾಗಿ ಉಪಯೋಗಿಸುವಂತದ್ದು. ಇತ್ತೀಚಿನ ದಿನಗಳಲ್ಲಿ ಈ ಮಲೆನಾಡಿನಲ್ಲಿ ಅಡಿಕೆಗೆ ಮತ್ತು ಕೆಲವೊಂದು ಇದಕ್ಕೆಲ್ಲವ ಏನ್ ಮಾಡ್ತಾ ಇದ್ದಾರೆ ಕೇಳಿದ್ರೆ, ಈ ಕೆಮಿಕಲ್ ಅನ್ನ ಉಪಯೋಗಿಸ್ತಾ ಇದ್ದಾರೆ, ಅಡಿಕೆ ಮೂಡು ಉದುರ್ತದೆ ಅಂತೇಳಿ. ಈ ತರ ಬೇರೆ ಬೇರೆ ಕಾರಣಗಳಿಂದ ರಾಸಾಯನಿಕಗಳ ಬಳಕೆ ಈಗ ನಮ್ಮ ಮಲೆನಾಡಿನಲ್ಲೂ ಬಂದಿದೆ. ಆದ್ರೆ ನಾವು ಏನ್ ಮಾಡ್ತಾ ಇದ್ದೀವಿ ಕೇಳಿದ್ರೆ, ಈ ಜೇನು ಕುಟುಂಬಗಳನ್ನ ದೊಡ್ಡ ದೊಡ್ಡ ಕಾಡುಗಳಲ್ಲಿ ಅದನ್ನ ತಗೊಂಡೋಗಿ ಇಟ್ಕೊಂಡು ಅಲ್ಲಿ ತುಪ್ಪವನ್ನ ತೆಗಿತಾ ಇದ್ದೇವೆ. ಅನಿವಾರ್ಯ. ಯಾಕೆ ಕೇಳಿದ್ರೆ, ಇವತ್ತು ನಾವು ಬಯಲುಸೀಮೆ ಸೈಡ್ನಲ್ಲಿ ತೆಗೆದ್ರೆ ಈ ಹೂ ಆದಾಗಿಂದನೂ ಕೂಡ ಕಾಯಿ ಕಟ್ಟುವಲ್ಲಿವರೆಗೂ ಎಲ್ಲಾ ಹಂತದಲ್ಲೂ ಕೂಡ ಗಿಡಗಳು ಹುಟ್ಟಿದಾಗಿನಿಂದ ಎಲ್ಲಾ ಫಲ ಬರುವಲ್ಲಿವರೆಗೂ ರಾಸಾಯನಿಕಗಳ ಬಳಕೆ ಬಹಳಷ್ಟು ನಡೀತಾ ಇದೆ. ಅಲ್ಲಿ ಹೀರಿರತಕ್ಕಂತಹ ಏನು ಈ ಪುಷ್ಪರಸ ಇರಬಹುದು, ಪರಾಗ ಇರಬಹುದು, ಇದೆಲ್ಲ ಒಂದು ವಿಷಕಾರಿ. ಹಾಗಾಗಿ ಜೇನು ಕುಟುಂಬಗಳೇ ನಾಶ ಆಗಿ ಹೋಗ್ಬಹುದು. ಅಥವಾ ಕೆಲವೊಂದು ಸಂದರ್ಭದಲ್ಲಿ ಆ ತುಪ್ಪವನ್ನ ನಾವು ಕಲೆಕ್ಟ್ ಮಾಡಿದ್ರೆ ಅದು ಕೂಡ ವಿಷಮಯವಾಗಿರುವಂತಹದ್ದು. ಹಾಗಾಗಿ ನಾವು ಈ ಕಾಡಿನ ಒಂದು ಸಸ್ಯಗಳನ್ನ ಅವಲಂಬಿಸಿ ಈ ಕಾಡಿನಲ್ಲೇ ನಾವು ಈಗ ಇದನ್ನು ಮಾಡುವ ಜೇನು ಕುಟುಂಬವನ್ನ ಸಾಕಾಣಿಕೆ ಮಾಡುವಂತದ್ದು, ಆ ನಂತರ ಅಲ್ಲಿ ತುಪ್ಪವನ್ನ ತೆಗೆಯುವಂತದ್ದು, ಆ ತರ ಇದನ್ನ ನಾವು ಮಾಡ್ತಾ ಇದ್ದೇವೆ. ಆರಂಭದಲ್ಲಿ ಒಂದು ಮಾತನ್ನ ಹೇಳಿದೆ ನಾನು, ಈ ಜೇನು ಎನ್ನುವಂತಹದ್ದು ಕೇವಲ ಆಹಾರ ಮಾತ್ರ ಅಲ್ಲ, ಒಂದು ಔಷಧಿಯ ಗುಣ ಇರುವಂತಹ ಒಂದು ವಸ್ತು ಅಂತ ಹೇಳಿ. ನಿಮ್ಮ ಅನುಭವದಲ್ಲಿ ಹೇಳಿ, ಇದರ ಒಂದು ಔಷಧಿಯ ಮಹತ್ವ ಏನು ಅಂತ. ಈಗ ಜೇನು ಅಂದ್ರೆ ನಮ್ಮಲ್ಲಿ ಈ ಭೂಲೋಕದ ಅಮೃತ ಅಂತಾನೆ ಕರೀತಾರೆ. ಹೌದು. ಹಾಗಾಗಿ ಈ ಜೇನಿನಲ್ಲಿ ಬೇರೆ ಬೇರೆ ಹೂವುಗಳನ್ನ ಅವು ತಗೊಂಡ್ ಬಂದು ಬಹಳ ಉತ್ಕೃಷ್ಟವಾದಂತಹ ಜೇನಿನಲ್ಲಿ ಇವತ್ತು ಸಾಕಷ್ಟು ರೋಗಗಳನ್ನ ಗುಣಪಡಿಸುವಂತಹ ಶಕ್ತಿ ಜೇನುತುಪ್ಪದಲ್ಲಿದೆ. ಯಾವುದೇ ಆಯುರ್ವೇದಿಕ್ ಔಷಧಿಗಳನ್ನ ತಗೊಳ್ಳುವಾಗ ಅದನ್ನ ಜೇನುತುಪ್ಪದಲ್ಲಿ ತಗೊಳ್ಳಿ ಹೇಳುವಂತದನ್ನ ಎಷ್ಟೋ ಜನ ಸಜೆಸ್ಟ್ ಮಾಡ್ತಾರೆ. ಕಾರಣ ಏನು ಕೇಳಿದ್ರೆ, ಜೇನುತುಪ್ಪದ ಜೊತೆಗೆ ತೆಗೆದುಕೊಂಡ್ರೆ ಆ ಔಷಧಿಯ ಗುಣ ಹಿಮ್ಮುಡಿ ಆಗ್ತದೆ, ಅಂದ್ರೆ ಜಾಸ್ತಿ ಆಗ್ತದೆ ಅದನ್ನ ಹಿಂದಿನಿಂದಲೂ ಕೂಡ ಕಲ್ತ್ಕೊಂಡಿದ್ರು. ಜೇನುತುಪ್ಪನೇ ಒಂದು ಆಂಟಿಬಯೋಟಿಕ್. ಜೇನುತುಪ್ಪವನ್ನ ಸೇವನೆ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಇದು ಮೊದಲನೇದಾಗಿ, ಈಗ ರೋಗ ನಿರೋಧಕ ಶಕ್ತಿ ನಮ್ಮ ಹತ್ರ ಇದೆ ಅಂತಂದ್ರೆ ನಮ್ಮ ಶರೀರಕ್ಕೆ ಬೇರೆ ಯಾವುದೇ ರೋಗಗಳು ಬರದೇ ಇದ್ದಂತೆ ತಡೆಯುವಂತದ್ದು ಮೂಲ ಆಧಾರ ಇದೊಂದು. ಆ ನಂತರ ಬೇರೆ ಬೇರೆ ರೋಗಗಳಲ್ಲಿ ಬೇರೆ ಬೇರೆ ಹೂವುಗಳಿಂದ ಬಂದಂತಹ ತುಪ್ಪವನ್ನ ಉಪಯೋಗಿಸುವಂತದ್ದಿದೆ. ಈ ಹಿಂದಿನ ಕಾಲದಿಂದಲೂ ಕೂಡ ಕ್ಯಾನ್ಸರ್ ನಂತಹ ಕಾಯಿಲೆಗಳಿಗೆ ಅಂಟ್ವಾಳ್ಕಾಯಿಯ ಜೇನುತುಪ್ಪವನ್ನ ಉಪಯೋಗಿಸ್ತಿದ್ರು. ಇದು ಆಂಟಿ ಕ್ಯಾನ್ಸರ್ ಅಂತಾನೆ ಹೇಳ್ತಾರೆ. ಆ ನಂತರ ನೇರಳೆ ಹೂವಿನ ತುಪ್ಪ. ಈ ನೇರಳೆಯ ಹೂವುಗಳು ಆದಲ್ಲಿ, ಈಗ ನೇರಳೆ ಹಣ್ಣನ್ನ ತಂದು ಜೇನುತುಪ್ಪಕ್ಕೆ ಹಾಕೋದಲ್ಲ, ನೇರಳೆ ಹೂವು ಯಾರು ಹೆಚ್ಚಿನದಾಗಿ ಹಣ್ಣಿಗೋಸ್ಕರ ಪ್ಲಾಟ್ ಗಳನ್ನು ಮಾಡಿರ್ತಾರೆ ಆತರ ಏರಿಯಾದಲ್ಲಿ ಈ ಬಾಕ್ಸ್ ಗಳನ್ನ ತಗೊಂಡೋಗಿಟ್ಟು ಅಲ್ಲಿ ಆ ತುಪ್ಪವನ್ನ ತೆಗೆಯೋದ್ರಿಂದ ಅಲ್ಲಿ ಹೆಚ್ಚಿನದಾಗಿ ಒಂದ್ 80% ನಮ್ಗೆ ನೇರಳೆಯದೇ ತುಪ್ಪ ಬರ್ತದೆ. ಅದನ್ನ ನಾವು ಈ ಕಂಪನಿಗಳಿಗೆ ಕೊಟ್ಟಾಗ ಅನಾಲಿಸಿಸ್ ಮಾಡಿ ಅದನ್ನ ಅವರು ಹೇಳ್ತಾರೆ. ಇವತ್ತು ಹಿಮಾಲಯ ಡ್ರಗ್ಸ್ ಇರ್ಬೋದು, ನ್ಯಾಚುರಲ್ ರೆಮಿಡೀಸ್ ಇರ್ಬೋದು, ಬೇರೆ ಬೇರೆ ಔಷಧಿ ಕಂಪನಿಗಳಿದ್ದಾವೆ. ಈಗ ನಾವು ಅವ್ರ ಹತ್ರ ಕೊಟ್ರ ಅವರು ಇದು ಈ ತರದ್ದೇ ತುಪ್ಪ, ಇದು 100% ಇದು ಈ ತರದ ನೇರಳೆ ಹೂವಿಂದೇ ಇದೆ ಹೇಳುವಂತದನ್ನ ಈಗ ಕಂಡುಹಿಡಿಯುವಂತದನ್ನ ಸಾಕಷ್ಟು ಈಗ ವಿಜ್ಞಾನ ಮುಂದುವರೆದಿದೆ. ಆ ರೀತಿಯಲ್ಲಿ ತೆಗೆದಂತಹ ತುಪ್ಪಗಳು ಇವತ್ತು ನೇರಳೆ ಹೂವಿಂದು ಸಕ್ಕರೆ ಕಾಯಿಲೆಗೆ ಬಹಳ ಒಳ್ಳೇದು. ಇವತ್ತು ಸಕ್ಕರೆ ಕಾಯಿಲೆ ಇರೋರು ಕೂಡ ಇವತ್ತು ಆ ಜೇನುತುಪ್ಪವನ್ನ ಸೇವನೆ ಮಾಡಬಹುದು. ಅದೇ ರೀತಿಯಲ್ಲಿ ನಮ್ಮಲ್ಲಿ ಮರಡಿ ಬಳ್ಳಿ ಅಂತ ಬರ್ತದೆ, ಆ ಮರಡಿ ಬಳ್ಳಿಯ ತುಪ್ಪವನ್ನ ಸೇವನೆ ಮಾಡೋದ್ರಿಂದ ನಮ್ಮ ಹಾರ್ಟ್ ಕೇರ್ ಅದು ಅಂದ್ರೆ ಹಾರ್ಟ್ ಗೆ ಬಹಳ ಇದು ಕೊಡುವಂತಹದ್ದು, ಉತ್ತಮವಾದಂತಹ ಔಷಧಿ ಅಂತಾನೆ ನಾವು ಇದನ್ನ ಇದನ್ನ ಮಾಡ್ತೇವೆ. ಯಾಕೆ ಕೇಳಿದ್ರೆ ಎಷ್ಟೋ ಜನ ಇವತ್ತು ಹಾರ್ಟಿನ ತೊಂದರೆ ಇರ್ತಕ್ಕಂಥವ್ರು ಈ ಒಂದು ಮರಡಿ ಬಳ್ಳಿಯ ತುಪ್ಪವನ್ನ ಸೇವನೆ ಮಾಡೋದ್ರಿಂದ ಅವರಲ್ಲಿ ಎಷ್ಟೋ ಒಂದು ಆರಾಮವಾಗಿದೆ. ಹಾರ್ಟ್ ಬ್ಲಾಕ್ ಇರ್ತಕ್ಕಂಥದ್ದು ಕೂಡ ಓಪನ್ ಆಗದಂತಹ ಸಂದರ್ಭಗಳು ಸಾಕಷ್ಟಿದ್ದಾವೆ. ರಕ್ತ ಪರಿಚಲನೆಯನ್ನ ಚೆನ್ನಾಗಿ ಮಾಡುವಂತಹದ್ದು, ರಕ್ತವನ್ನ ತಿಳು ಮಾಡುವಂತಹದ್ದು, ಈ ಒಂದು ಗುಣಗಳು ಈ ಒಂದು ಈ ಮರಡಿ ಬಳ್ಳಿಯ ತುಪ್ಪದಲ್ಲಿ ಇದ್ದಾವೆ. ಹಾಗಾಗಿ ಎಷ್ಟೋ ಇದು ಮುಂಚಿನ ಪುರಾತನ ಕಾಲದಿಂದ ಈ ಧನ್ವಂತರಿಸಿ ಈ ತರದ್ದನ್ನೆಲ್ಲ ನಾವು ನೋಡಿದ್ರೆ ಯಾವ ಯಾವ ಹೂವುಗಳು ಯಾವ್ದಕ್ಕೆ ಔಷಧಕ್ಕೆ ಬರ್ತದೆ ಹೇಳುವಂತದ್ದು ಅದಷ್ಟು ಕೆಲವೊಂದಿಷ್ಟೆಲ್ಲ ಗೊತ್ತಾಗ್ತದೆ ನಮ್ಗೆ. ಈ ಕೆಲವೊಂದು ಗಿಡಮೂಲಿಕೆಗಳು ಯಾವ ಔಷಧಕ್ಕೆ ಬರ್ತದೆ ಅದರ ಹೂವಿನ ತುಪ್ಪ ಕೂಡ ಆ ಕಾಯಿಲೆಗೆ ಒಂದು ಔಷಧ ಅದು. ಹಾಗಾಗಿ ನಮ್ಮಲ್ಲಿ ಈ ಪುರಾತನ ಕಾಲದಿಂದ ಈ ನಾಟಿ ವೈದ್ಯ ಪರಂಪರೆ ನಮ್ಗೆ ರೂಢಿ ಇರೋದ್ರಿಂದ ಈಗ ಯಾವ ಹೂವು ಆದಾಗ ಆ ಹೂವನ್ನ ನಾವು ಪೆಟ್ಟಿಗೆಗಳನ್ನ ಅಲ್ಲಿ ಇಟ್ಟು ಅಲ್ಲಿ ತಂದಂತಹ ತುಪ್ಪಗಳನ್ನ ನಾವು ಬಳಸೋದ್ರಿಂದ ನಾವು ಆರೋಗ್ಯವಂತರಾಗಿರಬಹುದು. ಈಗಿನ ಒಂದು ಕಾಲದಲ್ಲಿ ಹೇಳ್ಬೇಕು ಅಂತಂದ್ರೆ ಈಗ ನೋಡಿ ಕೊರೋನಾ ಬಂತು, ಈ ತರ ಬೇರೆ ಬೇರೆ ರೋಗಗಳನ್ನ ನಾವು ಕಾಣ್ತಾ ಇದ್ದೇವೆ. ಅದಕ್ಕೆ ಹೆದರಿ ಹೊಂಜಿ ನಾವು ನಡೀತಾ ಇದ್ದೇವೆ. ಇವತ್ತು ಧೈರ್ಯವಾಗಿ ನಮ್ಮ ಹತ್ರ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಆ ತರದ ವಾತಾವರಣಕ್ಕೆ ನಾವು ಸೃಷ್ಟಿ ಆಗದೆ ಹೋದಂಗೆ ಮುಂಚಿತವಾಗಿನೇ ನಾವು ಈ ಈ ತರದ ಎಲ್ಲಾ ಜೇನುತುಪ್ಪಗಳನ್ನ ತಗೊಂಡ್ರೆ ಇಮ್ಯುನಿಟಿ ಪವರ್ ತನ್ನಿಂದ ತಾನೇ ಜಾಸ್ತಿ ಆಗ್ತದೆ. ಉದಾಹರಣೆಗೆ ಹೇಳಿದ್ದು ಹಾಗೇನೆ, ಸಾಕಷ್ಟು ಪ್ರಮಾಣದಲ್ಲಿ ಈ ಜೇನಿನ ತುಪ್ಪದಿಂದ ಔಷಧಿಯನ್ನ ತಯಾರಿ ಮಾಡ್ತಾ ಇದ್ದಾರೆ. ಈ ಜೇನುತುಪ್ಪ ನಮ್ಗೆ ಮೂಲ ಧಾತು, ಇದು ಇದರ ಜೊತೆಯಲ್ಲಿ ಬೇರೆ ಬೇರೆ ಎಲ್ಲವನ್ನು ನಾವು ಸೇರಿಸಿದ್ರೆ ಬೇರೆ ಬೇರೆ ರೋಗಗಳಿಗೆ ಬರ್ತದೆ. ಉದಾಹರಣೆಗೆ ಇವತ್ತು ಜೇಸ್ಟ್ ಮದ್ದು, ಆ ನಂತರ ಹಿಪ್ಲಿಯನ್ನ ನಾವು ಇವತ್ತು ಅದನ್ನ ಸೇವನೆ ಮಾಡೋದ್ರಿಂದ ನಮ್ಗೆ ಕೆಮ್ಮು ಕಫ ಅಲರ್ಜಿಗಳು ಕಡಿಮೆ ಆಗ್ತವೆ. ಇವತ್ತು ಜೇನುತುಪ್ಪದ ಒಟ್ಟಿಗೆ ಸೇರಿದಾಗ ಅದು ಬಹಳ ಒಂದು ಇಮ್ಮುಡಿ ಆಗ್ತದೆ ಅದರದ್ದು ಗುಣ. ಹಾಗೇನೆ ಇನ್ನು ಸಾಕಷ್ಟು ಈ ಔಷಧೀಯ ಗುಣಗಳು ಜೇನುತುಪ್ಪದಲ್ಲಿ ಅಡಕವಾಗಿದೆ. ಈ ಹಂತದಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೇನೆ ಮಧುಕೇಶ್ವರ ಹೆಗಡೆ ಅವರು. ಈಗ ಜೇನು ಅಂದ ತಕ್ಷಣ ನಾವು ಈ ಪುಷ್ಪದಿಂದಲೇ ಬಂದಿರುವಂತಹ ಒಂದು ಮಕರದಿಂದ ಬಂದಿರುವಂತಹ ಜೇನು ಅಂತ ಭಾವಿಸಬೇಕಾಗಿಲ್ಲ. ಜೇನು ರಬ್ಬರ್ ಎಲೆಯಿಂದಲೂ ಕೂಡ ಪಡೆಯುವುದಕ್ಕೆ ಸಾಧ್ಯ ಇದೆ, ಮತ್ತೆ ಕೃತಕವಾಗಿಯೂ ಕೂಡ ಸಕ್ಕರೆ ಪಾಕವನ್ನು ಕೊಟ್ಟು ಜೇನನ್ನು ಉತ್ಪಾದನೆ ಮಾಡುವವರಿದ್ದಾರೆ. ಇವುಗಳಲ್ಲಿ ಔಷಧೀಯ ಗುಣ ಎಷ್ಟರ ಮಟ್ಟಿಗೆ ಕಡಿಮೆ ಆಗ್ತದೆ ಅಂತ? ಈ ರಬ್ಬರ್ ಜೇನಿನಲ್ಲಿ ನಿಮ್ಗೆ ಹೇಳಬೇಕು ಅಂತಂದ್ರೆ ಅದು ಪುಷ್ಪರಸ ಅಲ್ಲವೇ ಅಲ್ಲ. ಹೌದೌದು. ಹಾಗಾಗಿ ಅದರಲ್ಲಿ ಔಷಧೀಯ ಗುಣಗಳು ಇಲ್ಲ, ಕಡಿಮೆ. ನನ್ನ ಲೆಕ್ಕದಲ್ಲಿ ಏನೋ ಒಂದು 10% ಔಷಧಿ ಗುಣಗಳು ಇರಬಹುದು ಅಷ್ಟೇನೆ. ಆ ನಂತರ ಏನಾಗಿದೆ ಕೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ನೀವು ಹೇಳ್ದಂಗೆನೆ ಈ ರಬ್ಬರ್ ಜೇನು ಕಡಿಮೆ ದರಕ್ಕೆ ಸಿಗ್ತದೆ, ಅದನ್ನ ತಂದು ಈ ಒಳ್ಳೆ ಜೇನುತುಪ್ಪದ ಜೊತೆ ಮಿಶ್ರ ಮಾಡ್ಬಿಡುವಂತದ್ದು. ಆನಂತರ ಕಲಬೆರಕೆನೆ, ಇದು 100%-100% ಕಲಬೆರಕೆ ಇದು. ಮತ್ತೆ ಆ ನಂತರ ಕೆಲವೊಂದು ಸಕ್ಕರೆ ಪಾಕವನ್ನ ಫೀಡಿಂಗ್ ಮಾಡಿ ಅದನ್ನ ಜೇನುತುಪ್ಪವನ್ನ ತೆಗೆಯುವಂತದ್ದು, ಅದು ಕೂಡ ಉತ್ತಮ ಆಗೋದಿಲ್ಲ. ಹಾಗೇನೆ ಈಗ ಕೆಲವೊಂದು ಬೇರೆ ಬೇರೆ ನೋಡಿ, ಈಗಾಗ್ಲೇ ಆಲ್ರೆಡಿ ಬೇರೆ ಬೇರೆ ಕಂಪನಿಗಳದ್ದು ತುಪ್ಪ ಎಲ್ಲ ಈಗ ಹಾಗೆ ಅಂತ ಹೇಳಿ ಬಂತು, ನಿಜವಾದ ಹೆಸರು ಹೇಳೋದಿಲ್ಲ. ಹಾಗೆ ಅಂದ್ರೆ ಅವರಿಗೆ ಅನಿವಾರ್ಯತೆ ಇವತ್ತು ಏನಾಗಿದೆ ಕೇಳಿದ್ರೆ, ಇವತ್ತು ಶುದ್ಧ ಜೇನುತುಪ್ಪ ಸಿಗ್ತಾ ಇಲ್ಲ. ಈಗ ನಮ್ಮ ವರ್ಲ್ಡ್ ಅಲ್ಲಿ ಏನಾಗಿದೆ ಕೇಳಿದ್ರೆ, 25% ಜೇನುತುಪ್ಪ ಬೆಳೀತಾ ಇದೆ, 75% ಬೇಡಿಕೆ ಹಾಗೆ ಇದೆ 100%. ಅದಕ್ಕೆ ಸರಿದೂಗುವಾಗೆ ಈಗ ಜೇನುತುಪ್ಪ ಬೇಕು ಎಲ್ಲರಿಗೂ ಸಿಗ್ಬೇಕು ಅಂತಂದ್ರೆ ಎಲ್ಲಿ ಸಾಧ್ಯತೆ ಇದೆ? ಪರ್ಯಾಯ ಮಾರ್ಗವಾಗಿ ಇದನ್ನ ಸ್ವಲ್ಪ ಮಿಕ್ಸ್ ಆದ್ರೂ ಅಡ್ಡಿಲ್ಲ ಇವತ್ತು ಯಾವ್ದೋ ಒಂದು ಪೂಜಾ ಕಾರ್ಯಕ್ರಮಕ್ಕೆ, ಜೇನುತುಪ್ಪ ಬೇಕು, ಪಂಚಾಮೃತಕ್ಕೆ ಜೇನುತುಪ್ಪ ಬೇಕು. ಇದು ಹಿಂದಿನಿಂದ ಕಾಲದಿಂದ ಬಂದಿರತಕ್ಕಂತಹದ್ದು, ರೂಢಿಯಲ್ಲಿದೆ ಜೇನುತುಪ್ಪವನ್ನ ಬಳಕೆ ಮಾಡುವಂತಹದ್ದು. ಈಗಿನಿಂದ ಅಲ್ಲ ಇದು. ಅನಿವಾರ್ಯತೆಯಲ್ಲಿ ಏನ್ ಮಾಡ್ತಾನೆ ಕೇಳಿದ್ರೆ, ಜೇನುತುಪ್ಪವನ್ನ ಬೆಳ್ಕೊಳ್ಳದೆ ಇದ್ದವ ಅಂಗಡಿಗೆ ಹೋಗಿ ಖರೀದಿ ಮಾಡ್ಕೊಂಡ್ ಬರ್ತಾನೆ. ನಾನು ಒಂದ್ ಕಡೆ ಹೋದಾಗ ನನ್ಗೆ ಬಹಳ ಆಶ್ಚರ್ಯ ಆಯ್ತು. ಒಬ್ಬರ ಮನೆ ಇದಕ್ ಹೋಗಿದ್ದೆ ನಾನು ಕಾರ್ಯಕ್ರಮಕ್ಕೆ. ಅಲ್ಲಿ ನಾನು ನೋಡಿದಾಗ ಆ ಒಂದು ವಿಶೇಷ ನನಗೆ ಒಂದು ಕಣ್ತು, ಜೇನುತುಪ್ಪ ಕಣ್ತು. ಅಲ್ಲಿ ಹೋಗಿ ನೋಡಿದ್ರ ಆ ಬಾಟಲ್ ಮೇಲೆ, ಇದು ಪೂಜಾ ವಿನಿಯೋಗಕ್ಕೆ ಮಾತ್ರ, ಮನುಷ್ಯರ ಉಪಯೋಗಕ್ಕೆ ಅಲ್ಲ ಅಂತ ಹೇಳಿ ಹಾಕಿದ್ದಾರೆ. ಆ ಜೇನಿನ ಮೇಲೆ ಡೈರೆಕ್ಟ್ ಆಗಿ ಅವ ಮಾರ್ಕೆಟ್ ಮಾಡುವಾಗ್ಲೇ ಆ ತರ ಹಾಕಿದಾನೆ ಅವ. ಅಂದ್ರೆ ಇದು ಪೂಜೆಗೆ ದೇವರಿಗೆ ಹೇಗೆ ಕೊಟ್ಟರು ಸುಮ್ಮನೆ ಇರ್ತಾನೆ ಅಂತ ಹೇಳಿ ಅದನ್ನ ಮಾತಾಡೋದಿಲ್ಲ ದೇವರು. ಅಂದ್ರೆ ನೇರವಾದ ಕಲಬೆರಿಕೆ ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ ಅವರು. ಹೌದೌದೌದು. ಹಾಗೆ ಅಂದ್ರೆ ಮನುಷ್ಯ ಅದನ್ನು ತಿಂದ್ರೆ ಮನುಷ್ಯನಿಗೆ ಇದಾಗೋದಿಲ್ಲ ಅಂತ ಹೇಳಿ. ಈಗ ಈ ಸ್ಥಳಾಂತರ ಜೇನು ಕೃಷಿಯ ಬಗ್ಗೆ ನೀವು ಇಂಡೈರೆಕ್ಟ್ ಆಗಿ ಪ್ರಸ್ತಾಪ ಮಾಡಿದ್ರಿ, ಇದರ ಒಂದು ಸಾಧ್ಯತೆಯ ಬಗ್ಗೆ ಮತ್ತು ಅದರಿಂದ ಉಪಯೋಗದ ಬಗ್ಗೆ ಹೇಳಿ. ಸ್ಥಳಾಂತರ ಜೇನು ಕೃಷಿಯನ್ನ ಮಾಡೋದ್ರಿಂದ ನಮ್ಗೆ ಈ ಜೇನು ಕೃಷಿಕರಿಗೆ ಬಹಳ ಲಾಭ ಒಂದು ರೀತಿಯಲ್ಲಿ. ಇನ್ನೊಂದು ರೀತಿಯಲ್ಲಿ ನಾವು ಯೋಚನೆ ಮಾಡಿದ್ರೆ, ಅದು ಸರಿಯಾದ ಸ್ಥಳದ ಆಯ್ಕೆಯನ್ನು ಮಾಡ್ಕೊಳ್ಳೋದೇನೆ ನಾವು ಜೇನು ಕೃಷಿಯನ್ನ ಮಾಡ್ಬೇಕೊಳ್ಳುವಂತ ಒಂದು ಹುಮ್ಮಸ್ಸಿನಲ್ಲಿ ಜೇನು ಪೆಟ್ಟಿಗೆಗಳನ್ನ ಎಲ್ಲಾದ್ರೂ ಸ್ಥಳಾಂತರ ಮಾಡಿ ಅದನ್ನ ಮಾಡಿದಾಗ ಜೇನು ಕುಟುಂಬಗಳೇ ನಾಶ ಆಗುವಂತ ಸಾಧ್ಯತೆ ಇದೆ. ನಾವು ಎರಡನ್ನೂ ಯೋಚನೆ ಮಾಡ್ಬೇಕು. ಸ್ಥಳಾಂತರ ಮಾಡ್ಬೇಕಾದ್ರೆ ಅಲ್ಲಿ ಸೂಕ್ತವಾದ ಸ್ಥಳವನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಈ ಜೇನು ಪೆಟ್ಟಿಗೆಗಳನ್ನ ಇಟ್ಟು ಅದನ್ನ ನಾವು ತುಪ್ಪವನ್ನ ಕಲೆಕ್ಟ್ ಮಾಡುವಂತದ್ದಾಗ್ಲಿ ಅಥವಾ ಜೇನು ಗೂಡುಗಳಿಗೆ ಸರಿಯಾದ ವಾತಾವರಣವನ್ನು ಕಲ್ಪಿಸಿ ಕೊಡುವಂತದ್ದಾಗ್ಲಿ ಅದನ್ನ ಮಾಡುವಾಗ ಸ್ಥಳದ ಆಯ್ಕೆ ಬಹಳ ಮುಖ್ಯ. ನಮ್ಗೆ ಇವತ್ತೇನೋ ತೊಂದರೆ ಇದೆ ಅಂತ ಹೇಳಿ ಎಲ್ಲೋ ತಗೊಂಡೋಗಿ ನಾವು ಜೇನಿಗೆ ಆಹಾರ ಇಲ್ಲ ಅಂತ ಹೇಳಿ ಯಾವ್ದೋ ಒಂದು ಪ್ಲೇಸ್ ಅಲ್ಲಿ ನಾವು ಹಾಕಿದ್ರೆ ಜೇನು ಗೂಡುಗಳನ್ನೇ ಕಳ್ಕೊಳ್ಳುವಂತ ಪರಿಸ್ಥಿತಿನೂ ಕೂಡ ಬರಬಹುದು. ಹಾಗಾಗಿ ನಾವು ಸೂಕ್ತ ಸ್ಥಳದ ಆಯ್ಕೆ ಮಾಡಿಕೊಂಡು ಜೇನು ಪೆಟ್ಟಿಗೆಗಳನ್ನ ಸ್ಥಳಾಂತರ ಮಾಡುವಂತದ್ದು ಅಗತ್ಯತೆ ಇದೆ. ಇದನ್ನ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನಮ್ಗೆ ಜೇನು ಕೃಷಿಕರಿಗೆ ಬಹಳ ಒಳ್ಳೆ ಲಾಭ ಇದೆ. ಆನಂತರ ಜೇನು ಗೂಡುಗಳಿಗೂ ಕೂಡ ಒಳ್ಳೆ ಸಮೃದ್ಧ ಬೆಳವಣಿಗೆ ಆಗಲಿಕ್ಕೂ ಸಾಧ್ಯತೆ ಇದೆ. ಹಾಗಾಗಿ ಸೂಕ್ತ ಸ್ಥಳದ ಆಯ್ಕೆ ಮಹತ್ವ ಇದರಲ್ಲಿ. ಇನ್ನೊಂದು ವಿಚಾರ, ಈಗ ಇತ್ತೀಚೆಗೆ ಹೆಚ್ಚು ಜನಪ್ರಿಯತೆಯನ್ನು ಪಡಿತಾ ಇರುವಂತಹ ಈ ಮಿಸ್ರಿ ಜೇನು ಅಥವಾ ಮುಜಂಟಿ ಜೇನು, ಇದರ ಒಂದು ಮಹತ್ವದ ಬಗ್ಗೆ ಹೇಳಿ. ನಾನು ಹೆಚ್ಚಾಗಿ ಈ ಮಜಂಟಿ ಜೇನು ಸಾಕಾಣಿಕೆಯನ್ನ ಬಹಳ ವರ್ಷದಿಂದ ನಾನು ಮಾಡ್ತಾ ಇದ್ದೇನೆ. ಈ ಮಜಂಟಿ ಜೇನು ಕುಟುಂಬಗಳನ್ನ ಸಾಕಾಣಿಕೆ ಮಾಡುವಂತದ್ದು ಅತಿ ಚಿಕ್ಕ ಹೂವಿಗೂ ಕೂಡ ಪಾಲಿನೇಷನ್ ಅಂದ್ರೆ ಪರಾಗಸ್ಪರ್ಶ ಆಗುವಂತದ್ದು. ಇವು ದೊಡ್ಡ ಹೂವಿನಿಂದ ಹಿಡಿದು ಅತಿ ಚಿಕ್ಕ ಹೂವಿನ ಕೊಳವೆಯಾಕಾರದ ಹೂವಿಗೂ ಕಡೆಗೆ ಇವು ಪಾಲಿನೇಷನ್ ಅನ್ನ ಮಾಡುವಂತ ಒಂದು ಸಾಮರ್ಥ್ಯವನ್ನ ಇವು ಹೊಂದಿದ್ದಾವೆ. ಆನಂತರ ಇದು ಯಾವುದೇ ಗಿಡದ ಭೇದ ಇಲ್ಲದೆ ಯಾವ ಹೂವಿಗೆ ಬೇಕಾದ್ರೂ ಹೋಗಬಲ್ಲದು. ಆನಂತರ ಇದರಲ್ಲಿ ಬರ್ತಕ್ಕಂತಹ ತುಪ್ಪಕ್ಕೆ ಬಹಳ ಬೇಡಿಕೆ ಇದೆ. ಕೆಜಿಗೆ 3,000 ಇದನ್ನ ತಗೊಳ್ಳುವಂತವ್ರು ಇದ್ದಾರೆ. ಅಂದ್ರೆ ಇದು ಎಲ್ಲಾ ಹೂವಿಗೂ ಹೋಗುವಂತ ಒಂದು ಗುಣವನ್ನ ಹೊಂದಿರೋದ್ರಿಂದ ಇದರಲ್ಲಿ ಎಲ್ಲಾ ಔಷಧಿ ಗುಣಗಳಿರತಕ್ಕಂತಹ ಒಂದು ಗುಣ ಹೆಚ್ಚಿಗೆ ಇದೆ. ಅತಿ ಚಿಕ್ಕ ಹುಳುಗಳಾಗಿದ್ರಿಂದ ಇವು ಬಹಳ ಒಂದು ಕಷ್ಟಪಟ್ಟು ತುಪ್ಪವನ್ನ ತರಬೇಕಾಗ್ತದೆ ಇವು. ಹಾಗಾಗಿ ಇವರ ಒಂದು ಗಾತ್ರಕ್ಕೆ ತಕ್ಕಾಗಿ ಹೇಳ್ಬೇಕು ಅಂದ್ರೆ ಬಹಳ ಕಡಿಮೆ ತುಪ್ಪವನ್ನ ಮಾಡ್ತವೆ ಇವು. ಇದನ್ನ ತುಪ್ಪಕ್ಕೋಸ್ಕರ ಅಂತಾನೆ ನಾವು ಮಾಡೋದಕ್ಕಿಂತ ಔಷಧಿಯುಕ್ತವಾದಂತಹ ಜೇನು ಮತ್ತು ಈ ಪರಾಗಸ್ಪರ್ಶವನ್ನ ಮಾಡುವಲ್ಲಿ ಯಶಸ್ವಿ ಇದೆ ಹೇಳುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಈ ಮಜಂಟಿ ಜೇನಿನ ಸಾಕಾಣಿಕೆ ಬಹಳ ಮಹತ್ವ ಪಡೆದುಕೊಂಡಿದೆ. ಇದರ ಮುಜಂಟಿಯ ಒಂದು ಪೆಟ್ಟಿಗೆಯ ಬಗ್ಗೆ ಹೇಳಿ. ಅಂದ್ರೆ ಸಾಮಾನ್ಯವಾಗಿ ಈಗ ತುಡುವೆ ಜೇನನ್ನ ಅಥವಾ ಪೆಟ್ಟಿಗೆ ಜೇನು ಅಂತ ಏನು ಹೇಳ್ತೀವಿ, ಅದಕ್ಕೆ ಒಂದು ಭಿನ್ನವಾದಂತಹ ಒಂದು ಪರಿಸರದಲ್ಲಿ ಈ ಮುಜಂಟಿ ಜೇನನ್ನ ಬೆಳೆಯುವಂತಹದ್ದು, ಇದಕ್ಕೆ ಸೂಕ್ತವಾದಂತಹ ಮನೆ ಹೇಗಿರಬೇಕು ಅಂತ. ನಾವು ಇದಕ್ಕೆ ಒಂದು ಗ್ಲಾಸಿನ ಬಾಕ್ಸ್ ಅನ್ನು ಮಾಡಿದ್ದೇವೆ. ಅಂದ್ರೆ ಒಳಗಡೆ ಗ್ಲಾಸ್ ಇದೆ ಅದಕ್ಕೆ ನೋಡ್ಲಿಕ್ಕೆ. ಇವು ಹೇಗಿದೆ ಕೇಳಿದ್ರೆ ಜೇನಿನಂತೆ ಮುಚ್ಚಳವನ್ನ ಓಪನ್ ಮಾಡಿ ನಾವು ಯಾವಾಗಾದ್ರೂ ನೋಡ್ಲಿಕ್ಕೆ ಆಗೋದಿಲ್ಲ ಇದನ್ನ. ಹೌದು, ಇದು ತಲೆಗೆ ಮುತ್ಕೊಳ್ಳುವಂತದ್ದು, ಎಲ್ಲ ಸುತ್ತಿಕೊಂಡು ತಲೆಗೆ ಅಂಟ್ಕೊಂಡು ಬಿಡುವಂತದ್ದು, ಇರಿಟೇಟ್ ಮಾಡುವಂತದ್ದು. ಮತ್ತೆ ನಾವು ಅದನ್ನ ಸ್ವಲ್ಪ ಅದು ಇರಿಟೇಟ್ ಆಯ್ತು ಅಂತ ತಿಕ್ಕಿದ್ರೆ ಕೈಯಲ್ಲಿ ಆ ಹುಳುಗಳೇ ಸತ್ತೋಗ್ತದೆ. ಹಾಗಾಗಿ ಇದಕ್ಕೆ ಒಂದು ಗ್ಲಾಸ್ ಅನ್ನ ಬಾಕ್ಸ್ ಅನ್ನ ನಾವು ಮಾಡ್ಕೊಂಡಿದ್ದೇವೆ. ಮೇಲ್ಗಡೆ ಗ್ಲಾಸು, ಅದಕ್ಕೆ ಮೇಲಿಂದ ಮತ್ತೆ ಮುಚ್ಚಳ ಹಾಕುವಂತದ್ದು. ಅದರ ಒಳಗಡೆ ನಾವು ಹಿಂಗ ಓಪನ್ ಮಾಡಿ ನೋಡಿದ್ರೆ, ಮುಚ್ಚಳ ಮಾತ್ರ ನೋಡಿದ್ರೆ ಅದು ಗ್ಲಾಸ್ ಇಂದ ಅವು ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ಒಳಗಡೆ ನಮ್ಗೆ ಅವು ಬೆಳವಣಿಗೆ ಆಗಿದ್ ಕಾಣ್ತದೆ. ಯಾವ ತರ ತುಪ್ಪ ಮಾಡಿದ್ಯೋ ಅಥವಾ ಯಾವ ಹಂತದಲ್ಲಿದೆ, ಇವತ್ತು ರಾಣಿ ಅದರಲ್ಲಿ ಬೆಳೆದಿದ್ಯೋ ಹೇಗೆ, ಇವತ್ತು ರಾಣಿ ಡಿವೈಡ್ ಅನ್ನ ನಾವು ಮಾಡಬಹುದು ಹೇಗೆ, ಕ್ರಮಬದ್ಧವಾಗಿ ಅದನ್ನ ನೋಡ್ಲಿಕ್ಕೆ ಒಂದು ಅದರದ್ದೇ ಆದಂತಹ ಒಂದು ಬಾಕ್ಸ್ ಅನ್ನ ನಾವು ಮಾಡಿದ್ದೇವೆ. ಇವತ್ತು ಮಿಸ್ರಿ ಬಾಕ್ಸ್ ಗಳು ಕೂಡ ನಮ್ಮಲ್ಲಿ ಲಭ್ಯ ಇದಾವೆ. ಖಾಲಿ ಬಾಕ್ಸ್ ಗಳನ್ನ ಇವತ್ತು ಕೊಡ್ತಾ ಇದ್ದೇವೆ. ನನ್ನ ಹತ್ರ ಒಂದು 200-250 ಮಿಸ್ರಿ ಗೂಡಿನ ಕುಟುಂಬಗಳಿದ್ದಾವೆ. ನನಗೆ ಒಂದು 1,000 ಕುಟುಂಬಗಳನ್ನ ಮಾಡುವಂತಹ ಒಂದು ಇದು ಕೂಡ ಇದೆ, ಆಶಯ ಕೂಡ ಇದೆ. ಹಾಗಾಗಿ ಸದ್ಯದಲ್ಲಿ ನಾನು ಮಿಸ್ರಿ ಗೂಡುಗಳನ್ನು ಕೊಡ್ತಾ ಇಲ್ಲ, ಬಾಕ್ಸ್ ಗಳನ್ನ ಕೊಡ್ತಾ ಇದ್ದೇನೆ. ಅಂದ್ರೆ ಈಗ ಈ ಮುಜಂಟಿ ಮುಜಂಟಿ ಜೇನನ್ನು ಇಡುವಂತಹ ಒಂದು ಸ್ಥಳ ಹೇಗಿರಬೇಕು? ಅಂದ್ರೆ ಓಪನ್ ಸ್ಪೇಸ್ ಅಲ್ಲಿ ಇಡುವಂತಹದ್ದು ಅಥವಾ ಮನೆಯ ಮಾಡಿನ ಅಡಿಯಲ್ಲಿ ಇಡುವಂತಹದ್ದು ಹೇಗಿದು? ಈಗ ಈ ಮಜಂಟಿ ಜೇನನ್ನ ಅದಕ್ಕೆ ಸ್ಟ್ಯಾಂಡ್ ಅನ್ನ ಒಂದು ಮಾಡಿದ್ರೆ ನಾವು ಉತ್ತಮ. ಅದಕ್ಕೆ ಯಾಕೆ ಕೇಳಿದ್ರೆ ಇದಕ್ಕೆ ಇರುವೆಗಳು ಬರೋ ಸಾಧ್ಯತೆ ಬಹಳ ಕಡಿಮೆ ಇದೆ. ಆದ್ರೆ ಅವು ಕುಟುಂಬಗಳು ಸಣ್ಣದಿದ್ದಾಗ ಅದಕ್ಕೆ ನಾವು ಸ್ವಲ್ಪ ಸೂಕ್ತವಾದಂತಹ ಒಂದು ಅವಕಾಶಗಳನ್ನ ಕಲ್ಪಿಸಿಕೊಟ್ರೆ ಇವು ಬೆಳವಣಿಗೆ ಚೆನ್ನಾಗಾಗ್ತವೆ. ಬಿಟ್ಟು ಹೋಗಿ ಪರಾರಿ ಆಗುವಂತಹ ಗುಣ ಇದಕ್ಕೆ ಕಡಿಮೆ. ಒಂದು ಸರ್ತಿ ನಾವು ಜೇನು ಕುಟುಂಬವನ್ನ ಈ ಮಿಶ್ರಿ ಕುಟುಂಬವನ್ನ ತುಂಬಿಸಿಬಿಟ್ರೆ ಬಹಳ ವರ್ಷಗಳವರೆಗೆ ಉಳಿತದೆ. ಮತ್ತೆ ಇದಕ್ಕೆ ಚುಚ್ಚುವ ಸ್ವಭಾವ ಇಲ್ಲ, ಅಂದ್ರೆ ಸ್ಟಿಂಗ್ ಇಲ್ಲ, ಇದಕ್ಕೆ ಸ್ಟಿಂಗ್ಲೆಸ್ ಬೀ ಅಂತಾನೆ ಕರೀತಾರೆ. ಹಾಗಾಗಿ ಇದಕ್ಕೆ ಒಂದು ಮುಖ ಪರದೆಯನ್ನ ನಾವು ಹಾಕೊಂಡು ಆರಾಮವಾಗಿ ಮಹಿಳೆಯರು ಕೂಡ ಅಥವಾ ಪಟ್ಟಣಗಳಲ್ಲಿ ಇವತ್ತು ಇತ್ತೀಚಿನ ದಿನಗಳಲ್ಲಿ ತಾರಸಿ ಕೃಷಿ ಅದು ಇದು ಎಲ್ಲ ಮಾಡ್ತಾ ಇದ್ದಾರೆ. ಹಾಗೇನೆ ಈ ಸ್ಟಿಂಗ್ಲೆಸ್ ಬೀ ಅನ್ನ ನಾವು ಅವರು ಹೆದರಿಕೆ ಇಲ್ದೇನೆ ಅದನ್ನ ಸಾಕಾಣಿಕೆ ಮಾಡ್ಕೋಬಹುದು. ಮನೆಯ ಸುತ್ತಲೂನೇ ಇದನ್ನ ಇಡುವಂತದ್ದು. ಇದೇನು ದೊಡ್ಡ ಜಾಗ ಬೇಡ ಇದಕ್ಕೆ. ಆನಂತರ ಇವು ರಾತ್ರಿ ಹೊತ್ತಲ್ಲೆಲ್ಲ ಹೊರಗೆ ಬರುವಂತದ್ದು ಕಡಿಮೆ. ಬಹಳ ಇದನ್ನ ದೂರ ದೂರಿಗೂ ಕೂಡ ಸಾಗಿಸಬಹುದು. ಸರಿ, ಇದನ್ನ ನಾವು ದ್ವಾರವನ್ನ ಮುಖವನ್ನ ಬಂದ್ ಮಾಡಿ ಎರಡು ದಿವಸಗಳ ಮೂರು ದಿವಸಗಳವರೆಗೂ ಕೂಡ ಅದಕ್ಕೆ ಆಮ್ಲಜನಕದ ಕೊರತೆ ಆಗೋದೇ ಇಲ್ಲ. ಅದರಲ್ಲಿ ಇದ್ದಕ್ಕಂತ ಆಮ್ಲಜನಕದ ಇದರಿಂದನೇ ಅವು ಇಟ್ಕೊಳ್ತವೆ. ಹಗಲು ಹೊತ್ತಿನಲ್ಲೂ ಸಾಗಾಟ ಮಾಡಬಹುದು ಇವನ್ನ. ಈ ಜೇನು ಕುಟುಂಬಗಳನ್ನ ರಾತ್ರಿ ಹೊತ್ತೇ ಸಾಗಾಟ ಮಾಡುವಂತದ್ದು. ಆದ್ರೆ ಈ ಮಿಶ್ರಿ ಕುಟುಂಬಗಳೇನಿದಾವೆ ಕೇಳಿದ್ರೆ ಇದನ್ನ ಯಾವತ್ತಿಗೆ ಬೇಕಾದ್ರೂ ನಾವು ಸಾಗಾಟ ಮಾಡಬಹುದು. ಎರಡು ಮೂರು ದಿವಸಗಳವರೆಗೆ ಅವಕ್ಕೆ ಓಪನ್ ಮಾಡದೆ ಇದ್ರು ಕೂಡ ಅದನ್ನ ಹಾಗೇನೆ ಇದ್ಕೊಂಡು ಅಲ್ಲೇ ಜೀವಂತವಾಗಿರ್ತವೆ, ಆರಾಮಾಗಿರ್ತವೆ. ಈ ಮುಜಂಟಿ ಜೇನನ್ನು ಕೂಡ ಕೃತಕವಾಗಿ ಪಾಲು ಮಾಡೋದಕ್ಕೆ ಅವಕಾಶ ಉಂಟಾ? ಹೌದು, ಇದನ್ನ ನಾವು ರಾಣಿಯನ್ನ ಬೇರ್ಪಡಿಸಿ ಇದರಲ್ಲಿ ಪಾಲು ಮಾಡಕ್ಕೆ ಮಾಡಬೇಕು ಕೂಡ ಮಾಡ್ತಾ ಇದ್ದೇವೆ ನಾವು. ಹಾಗಾಗಿ ನನ್ನ ಹತ್ರ ಒಂದು 20 ಕುಟುಂಬ ಇರ್ತ 15 ಕುಟುಂಬ ಇರ್ತಕ್ಕಂತದ್ದು ಇವತ್ತೊಂದು ಸಾಧಾರಣ 250 ಕುಟುಂಬಗಳಷ್ಟು ಆಗಿದ್ದಾವೆ ನನ್ನ ಹತ್ರ. ಇನ್ನೊಂದು ಪ್ರಮುಖವಾದಂತಹ ವಿಷಯ ಅಂದ್ರೆ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂತಹದ್ದು ಜೇನಿನ ಮೌಲ್ಯವರ್ಧಿತ ಉತ್ಪನ್ನಗಳು. ಯಾಕಾಗಿ ಮೌಲ್ಯವರ್ಧನೆ ಮಾಡಬೇಕು ಅಂತ? ಈಗ ಹೆಚ್ಚಿನದಾಗಿ ಏನಿದೆ ಕೇಳಿದ್ರೆ ಮೌಲ್ಯವರ್ಧನೆ ಯಾವ್ದನ್ನೇ ತಗೊಳ್ಳಿ ನೀವು, ಇವತ್ ಯಾವ್ದೇ ಬೆಳೆ ಇರಬಹುದು, ಮೌಲ್ಯವರ್ಧನೆ ಮಾಡದೆ ಕೊಟ್ಟಾಗ ಒಂದು ನಾವು ಯಾವಾಗ ಅದು ಬಂದಿದೆಯೋ ಆಗ್ಲೇನೆ ಕೊಡುವಂತದ್ದು. ಹೌದು, ಆ ನಂತರ ರೇಟು ಕೂಡ ಯಾವ ಟೈಮ್ ನಲ್ಲಿ ಇದೆ ಆ ರೇಟ್ಗೆ ಕೊಡುವಂತದ್ದು. ಹಾಗಾಗಿ ಒಂದು ರೇಟಿನಲ್ಲಿ ನಮ್ಗೆ ಇದು ಬರ್ಲಿಕ್ಕೆ ಜಾಸ್ತಿ ಬರ್ಲಿಕ್ಕೆ ಈ ಮೌಲ್ಯವರ್ಧನೆ ಒಂದು ಇವತ್ತಿನ ಒಂದು ಇದರಲ್ಲಿ ಅಗತ್ಯತೆ ಇದೆ. ಆ ನಂತರ ಇವತ್ತು ಬರೇ ಜೇನುತುಪ್ಪವನ್ನ ಕೊಟ್ರೆ ಎಲ್ಲಾ ಕಡೆಯಿಂದಲೂ ಜೇನುತುಪ್ಪ ಬರ್ತದೆ, ಕಲಬೆರಕೆ ಇರಬಹುದು, ಎಲ್ಲದಕ್ಕೂ ಒಂದು ಇದಿಲ್ಲ, ಅದಕ್ಕೆ ನೆಲೆ ಇಲ್ಲ. ಒಂದು ಇವತ್ತು ಮಾರುಕಟ್ಟೆಯಲ್ಲಿ 200 ರೂಪಾಯಿ 250 ರೂಪಾಯಿ ಜೇನುತುಪ್ಪ ಸಿಗ್ತದೆ. ನಮ್ದು ಈ ಪೆಟ್ಟಿಗೆಯಲ್ಲಿ ಬಂದಂತಹ ತುಪ್ಪಕ್ಕೆ 450 ರೂಪಾಯಿ ನಾವು ಇವತ್ತು ಮಾರಾಟ ಮಾಡ್ತೇವೆ. ಆ ಉತ್ಪನ್ನಗಳನ್ನ ಮಾಡಿದಾಗ ನಮ್ಗೆ 500 ರೂಪಾಯಿ 600 ರೂಪಾಯಿ ಅಂದ್ರೆ ಇವತ್ತು ನಾವು ಜೇನುತುಪ್ಪವನ್ನ ಮಾರಾಟ ಮಾಡ್ಲಿಕ್ಕೆ ನಮ್ಗೆ ಅನುಕೂಲತೆ ಇದೆ. ಇವತ್ತು ಬೇರೆ ಒಂದು ಪ್ರಾಡಕ್ಟ್ ಗಳಾದಾಗ ಅದರಲ್ಲಿ ಔಷಧೀಯ ಗುಣಗಳಿದ್ದಾವೆ ಹೇಳುವಂತದ್ದು ಮನದಟ್ಟ ಆದಾಗ ಜನರಿಗೆ ಅದನ್ನ ಆ ದುಡ್ಡಿನ ಬಗ್ಗೆ ಪ್ರಶ್ನೆ ನೋಡುದಿಲ್ಲ, ತಗೊಳ್ತಾರೆ. ಇವತ್ತು ಪರಾಗವನ್ನ ನಾವು ಹಾಗೆ ಇಟ್ರೆ ಅದು ಹೆಚ್ಚಿಗೆ ದಿವಸ ಇರೋದಿಲ್ಲ. ಜೇನಿನಲ್ಲಿ ಬರ್ತಕ್ಕಂತ ಪರಾಗ ಪೋಲನ್ ಅಂತ ಕರಿತೇವಲ್ಲ, ಅದು ಅದನ್ನ ನಾವು ಮೌಲ್ಯವರ್ಧನೆ ಮಾಡಿ ಇವತ್ತು ಚಾಕ್ಲೇಟ್ ಅನ್ನ ಮಾಡಿದ್ವಿ. ಇವತ್ತು ನಮ್ಮ ಶ್ರೀಪಡ್ರೆ ಅವರ ಒಂದು ಇದ್ರೊಳಗೆ ನಾವು ಅವರದ್ದು ಕೆಲವೊಂದು ಇದನ್ನೆಲ್ಲ ಅನುಸರಿಸಿ ನಾವು ನೋಡಿದ್ರೆ ಅವರು ಇವತ್ತು ಈ ಬಾಳೆಕಾಯಿ ಹುಡಿಯನ್ನ ಬಹಳಷ್ಟು ಪ್ರಮಾಣದಲ್ಲಿ ಇವತ್ತು ಮೌಲ್ಯವರ್ಧನೆ ಮಾಡಿ ಬಾಳೆಕಾಯಿ ಹುಡಿಯನ್ನ ಕೊಡುವಂತದ್ ಮಾಡಿಸ್ತಾ ಇರ್ಲಿಕ್ಕೆ ಒಂದು ಅವರಿಗೆ ಕಾರಣೀಭೂತರು. ಹಾಗಂತ ಮೊನ್ನೆ ನನಗೆ ಅದನ್ನ ನೋಡಿದಾಗ ನನಗೆ ಆಶ್ಚರ್ಯ ಆಯ್ತು. ನಾನು ಈಗ 10-12 ವರ್ಷದ ಹಿಂದಿನಿಂದಲೇ ಈ ಜೇನಿನ ಪರಾಗದ ಜೊತೆ ಈ ಬಾಳೆಕಾಯಿ ಹುಡಿಯನ್ನ ಅದಕ್ಕೆ ಅಂಟು ಬರ್ಲಿಕ್ಕೆ ಅಂತ ಹೇಳಿ ನಾನು ಸ್ವಲ್ಪ ಅದರದ್ದು ಪೌಡರ್ ಅನ್ನ ಮಿಕ್ಸ್ ಮಾಡ್ತಾ ಇದ್ದೆ, ಅದರಿಂದ ಚಾಕ್ಲೇಟ್ ಗಳನ್ನ ಮಾಡ್ತಾ ಇದ್ದೆ. ಈಗ ಕಾಮನ್ ಆಗಿ ನಾವು ಸ್ವಲ್ಪ ಮಿಕ್ಸಿಯಲ್ಲಿ ಮಾಡಿ ಡ್ರೈಯರ್ ಅಲ್ಲಿ ಒಣಸ್ಕೊಂಡು ಮಾಡ್ತಾ ಇದ್ವಿ. ಈಗ ದೊಡ್ಡ ಪ್ರಮಾಣದಲ್ಲಿ ಅದೊಂದು ಇಂಡಸ್ಟ್ರಿ ತರ ಬೆಳಿಲಿಕ್ಕೆ ಅನುಕೂಲ ಆಗ್ತಾ ಇದೆ ನಮ್ಗೆ. ಯಾಕೆ ಕೇಳಿದ್ರೆ ಇವತ್ತು ಬಾಳೆಕಾಯಿ ಪುಡಿ ಪೌಡರ್ ಅನ್ನ ತಯಾರಿಸಿ ಕೊಡುವಂತವ್ರು ಸಾಕಷ್ಟು ಜನ ತಯಾರಾಗಿದ್ದಾರೆ. ಈಗ ನಮ್ಗೆ ಮೌಲ್ಯವರ್ಧನೆ ಸುಲಭ ಆಗ್ತಾ ಇದೆ, ಇದು ಅವರಿಗೆ ಬಾಳೆಕಾಯಿಗೂ ಒಳ್ಳೆ ರೇಟ್ ಸಿಕ್ತು. ಆನಂತರ ನಮ್ಗೆ ಈ ಪೋಲ್ ಅನ್ನು ಅದ್ರ ಜೊತೆ ಸೇರಿಸಿ ನಾವು ಇದನ್ನ ಮಾಡೋದ್ರಿಂದ ನಮಗೂ ಒಂದು ಆದಾಯ ಬಂತು, ಜನರಿಗೆ ಒಳ್ಳೆಯ ಆಹಾರ ಸಿಕ್ಕಿದಂಗಾಯ್ತು. ಇವತ್ತು ಜೇನಿನ ಪರಾಗಕ್ಕೆ ಬಹಳ ಬೇಡಿಕೆ ಇದೆ. ಇವತ್ತು ಜೇನಿನ ಪರಾಗದಿಂದ ಮಾಡಿದಂತ ಉತ್ಪನ್ನ ಇದೆ ಅಲ್ಲ, ಇದಕ್ಕೂ ಕೂಡ ಅಷ್ಟೇ ಬೇಡಿಕೆ ಇದೆ. ಇನ್ನೊಂದು ಕುತೂಹಲದ ಪ್ರಶ್ನೆಯನ್ನ ಸೇರಿಸ್ತೇನೆ ಹೆಗಡೆ ಅವರೇ. ಈಗ ಈ ಪೋಲನ್ ಅಥವಾ ಈ ಪರಾಗವನ್ನ ಸಂಗ್ರಹಿಸುವುದು ಹೇಗೆ ಅಂತ? ಈ ಪರಾಗವನ್ನ ಹೆಚ್ಚಿನದಾಗಿ ಮಲ್ಲಿಫೆರಾ ಜೇನಿನಲ್ಲಿ ಜಾಸ್ತಿಯನ್ನಾಗಿ ತೆಗಿಬಹುದು. ಮಲ್ಲಿಫೆರಾ ಇಟಾಲಿಯನ್ ಬೀಜ. ಹೌದು. ಈ ತುಡುವೆ ಜೇನಿನಲ್ಲಿ ಬಹಳ ಕಷ್ಟ ಇದು, ಸ್ವಲ್ಪ ಪ್ರಮಾಣದಲ್ಲಿ ಇದನ್ನ ತೆಗಿಲಿಕ್ಕೆ ಆಗ್ತದೆ. ಆದ್ರೆ ಈ ಒಂದು ತೆಂಗಿನ ಪ್ಲಾಟು ಅಥವಾ ಒಳ್ಳೊಳ್ಳೆ ಬೇರೆ ಬೇರೆ ಇದಿರತಕ್ಕಂತಹ ಪ್ಲಾಟ್ ಗಳಲ್ಲಿ ಅಥವಾ ಮಲ್ನಾಡಿನಲ್ಲಿ ಬಂದಂತಹ ಈ ಒಂದು ಈ ಮಲ್ಲಿಫೆರ ಏನಿರಬಹುದು, ಬೇಸಿಗೆಯಲ್ಲಿ ತೆಗೆದಂತಹ ಮಲ್ಲಿಫೆರ ಕುಟುಂಬದಿಂದ ಬಂದಂತಹ ಈ ಒಂದು ಪರಾಗ ಏನಿದೆ, ಇದು ಬಹಳ ಉತ್ತಮವಾದಂತಹ ಪರಾಗ. ಇವತ್ತು ಬಯಲುಸೀಮೆ ಸೈಡ್ ಇಟ್ಟಂತಹ ಪರಾಗಕ್ಕೆ ಇವತ್ತು 2-3 ಸಾವಿರ ರೂಪಾಯಿ ಇದ್ರೆ ಇದಕ್ಕೆ 15-20 ಸಾವಿರ ರೂಪಾಯಿ ವರೆಗೆ ಈ ಒಂದು ಪರಾಗಕ್ಕೆ ಬೇಡಿಕೆ ಇದೆ. ಹಾಗಾಗಿ ಆ ಪರಾಗ ತೆಗೆಯುವಂತದ್ದು ಒಂದು ಪೋಲನ್ ಟ್ರ್ಯಾಪ್ ಗೇಟ್ ಅಂತ ಇರ್ತದೆ, ಅದಕ್ಕೆ ಪರಾಗ ತಡೆ ಗೇಟು ಅಂತೇಳಿ. ಅದನ್ನ ಜೇನು ಪೆಟ್ಟಿಗೆಯ ಎದುರು ಭಾಗದಲ್ಲಿ ನಾವು ಅದನ್ನ ಅಳವಡಿಸಿದ್ರೆ ಜೇನು ಹುಳುಗಳು ಅದರ ಮುಖಾಂತರನೇ ಹಾದು ಒಳಕ್ಕೆ ಹೋಗ್ತವೆ. ಆಗ ಅಲ್ಲಿ ಜೇನಿನ ಪರಾಗ ಆ ಬಾಕ್ಸ್ ಗಳಲ್ಲಿ ಬೀಳ್ತದೆ. ಅದನ್ನ ತೆಗೆದು ನಾವು ಡ್ರೈ ಮಾಡಿ ಅಂದ್ರೆ ಬಿಸಿಲಲ್ಲಿ ನೇರವಾಗಿ ಒಣಗಿಸಬಾರ್ದು ಇದನ್ನ, ಇದನ್ನ ಒಂದು ಪಂಜೆ ಮುಚ್ಚಿ ಅರೆ ನೆರಳಿನಲ್ಲಿ ಒಣಗಿಸ್ಬೇಕು. ಸ್ವಲ್ಪ ಒಂದು 6-7 ದಿವಸದಷ್ಟು ಒಣಗಿಸ್ಬೇಕಾಗ್ತದೆ. ಒಣಗಿಸಿ ಆ ನಂತರ ಅದನ್ನ ಪರಾಗವನ್ನ ತುಂಬಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಅದನ್ನ ಸಾಧಾರಣವಾಗಿ ಒಂದು 5-6 ತಿಂಗಳ ನಾವು ಉಪಯೋಗಿಸಬಹುದು. ಆ ನಂತರ ನಾವು ಮೌಲ್ಯವರ್ಧನೆ ಮಾಡಿದ್ರೆ ಇದನ್ನ 1 ವರ್ಷಗಟ್ಟಲೆ ಉಪಯೋಗಿಸಬಹುದು. ಇದನ್ನ ಅಂದ್ರೆ ಪರಾಗ ಅದ್ರ ಜೊತೆ ಸೇರಿದಾಗ ಅದು ಹಾಳಾಗೋದಿಲ್ಲ. ಚಾಕ್ಲೇಟ್ ಗಳ ಜೊತೆ ಸೇರಿದಾಗ ಚಾಕ್ಲೇಟ್ ಅಲ್ಲದೆ ಬೇರೆ ಏನೇನು ಉತ್ಪನ್ನಗಳನ್ನ ಮಾಡಬಹುದು ಈ ಪರಾಗದಿಂದ? ಜೇನಿನ ಪರಾಗದಿಂದ ನಾವು ಆಲ್ರೆಡಿ ಈಗ ಒಂದು ಫೇಸ್ ಕ್ರೀಮ್ ಅನ್ನ ಮಾಡ್ತಾ ಇದ್ದೇವೆ, ಮುಖಕ್ಕೆ ಹಚ್ಚುವಂತ ಕ್ರೀಮ್ ಅನ್ನ. ಆ ನಂತರ ಈ ಪರಾಗದಿಂದ ನಮ್ಗೆ ಫೇಸ್ ವಾಶ್ ಮಾಡುವಂತದ್ದು, ಅದನ್ನ ಪರಾಗದ ಪೌಡರ್ ಅನ್ನ ಮಾಡಿ ಅದನ್ನ ಮುಖಕ್ಕೆ ಹಚ್ಚಿ ತೊಳೆಯೋದ್ರಿಂದ, ಅಲೋವೆರಾ ಪೇಸ್ಟ್ ಮತ್ತು ಅದನ್ನ ಹಚ್ಚಿ ಮುಖವನ್ನ ತೊಳೆಯೋದ್ರಿಂದ ಮುಖದ ಕಾಂತಿ ಹೆಚ್ಚಾಗ್ತದೆ. ಆ ನಂತರ ಇದನ್ನ ಲಿಂಬು ರಸದ ಜೊತೆ ಹಚ್ಚಿದ್ರೆ ಸನ್ ಬರ್ನ್ ಅಂತ ಏನ್ ಕರಿತೇವೆ, ಕಪ್ಪು ಕಲೆಗಳು ಮುಖದಲ್ಲಿ ಬರ್ತಕ್ಕಂಥದ್ದು, ಅದು ಕಡಿಮೆ ಆಗ್ತದೆ. ಆ ನಂತರ ಈ ಪರಾಗವನ್ನ ಹಾಲಿನಲ್ಲಿ ಕಲಸಿ ಹಚ್ಚೋದ್ರಿಂದ ಮುಖದಲ್ಲಿ ಮೊಡವೆಗಳು ಕಡಿಮೆ ಆಗ್ತವೆ. ಆ ನಂತರ ಇದರಿಂದ ಈ ಪರಾಗವನ್ನ ತಿನ್ನೋದ್ರಿಂದ ಸಾಕಷ್ಟು ಜನ ನಮ್ಗೆ ಹೇಳಿಕೆ ಹೇಳ್ತಾ ಇದ್ದಿದ್ದು ಮೆಮೊರಿ ಪವರ್ ಜಾಸ್ತಿ ಆಗ್ತದೆ ಹೇಳುವಂತದನ್ನ. ಹಾಗಾಗಿ ನಮ್ಗೆ ಈ ಪರಾಗದಿಂದ ಇನ್ನೂ ಅನೇಕ ಉತ್ಪನ್ನಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಸೋಪ್ ಗಳ ತಯಾರಿಕೆ ಮಾಡಬಹುದು ಪರಾಗವನ್ನ ಸೇರಿಸಿ, ಮೈಗೆ ಅದರಿಂದ ಹಚ್ಕೊಳ್ಳೋದ್ರಿಂದ ಬಹಳ ಚೆನ್ನಾಗಿ ಕಾಂತಿಯುಕ್ತವಾದಂತ ಚರ್ಮ ಆಗ್ತದೆ ಹೇಳುವಂತದ್ರ ಬಗ್ಗೆ, ಈ ತರ ಎಲ್ಲ ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನ ಇದನ್ನ ಮಾಡ್ತಾ ಇದ್ದೇವೆ. ನಾವೊಂದು ಆಮ್ಲಾಶ್ವಗಂಧ ಅಂತ ಮಾಡ್ತಾ ಇದ್ದೇವೆ. ಈ ಆಮ್ಲಾಶ್ವಗಂಧ ಲೇಹ್ಯದಲ್ಲಿ ಈ ಜೇನಿನ ಪರಾಗವನ್ನ ಸೇರಿಸ್ತೇವೆ ನಾವು. ಇದರಲ್ಲಿ ನೆಲ್ಲಿಕಾಯಿ, ಅಶ್ವಗಂಧ, ಶತಾವರಿ, ವಿಧಾರಿ, ಜೇನಿನ ಪರಾಗ, ರಾಯಲ್ ಜೆಲ್ಲಿ ಅಂತ ಇದೆ ಇನ್ನೊಂದು ಅದ್ರ ಬಗ್ಗೆಗಳನ್ನು ಕೊನೆಗೆ, ಇದಿಷ್ಟನ್ನು ಕೂಡ ನಾವು ಹಾಕಿ ಮಾಡ್ತಾ ಇದ್ದೇವೆ ಇದರಲ್ಲಿ. ಇದು ಬಹಳ ಆರೋಗ್ಯವರ್ಧಕ ಒಂದು ವಸ್ತು. ಇದು ಒಂದು ಫುಡ್ ಸಪ್ಲಿಮೆಂಟ್ ಅಂತಾನೆ ಹೇಳ್ಬಹುದು. ಇದನ್ನ ತಿನ್ನೋದ್ರಿಂದ ನೋಡಿ ನೆಲ್ಲಿಕಾಯಲ್ಲಿ ಏನೇನು ವಿಶೇಷ ಗುಣಗಳಿದೆ ಹೇಳುವಂತದ್ದು ಗೊತ್ತಿದೆ. ಹಾಗೇನೆ ಇದನ್ನೆಲ್ಲ ಇದರಲ್ಲಿ ಬಳಸಿರೋದ್ರಿಂದ, ಶತಾವರಿ ಗಡ್ಡೆಯನ್ನ ಈ ತರ ಎಲ್ಲ ಬಳಸಿರೋದ್ರಿಂದ ಇದು ನಮ್ಮ ಶರೀರಕ್ಕೆ ಬಹಳ ಉತ್ತಮವಾದಂತಹ ಒಂದು ಆರೋಗ್ಯವರ್ಧಕ. ಇದು ಇದಕ್ಕೆ ಬಹಳ ಬೇಡಿಕೆ ಕೂಡ ಇದೆ. ಈ ರಾಜಶಾಹಿ ರಸದ ಬಗ್ಗೆ ನೀವು ಪ್ರಸ್ತಾಪ ಮಾಡಿರಿ, ರಾಯಲ್ ಜೆಲ್ಲಿ ಅನ್ನುವಂತದ್ದು, ಇದರ ಬಗ್ಗೆ ಹೇಳಿ. ಹೌದು ಹೌದು, ರಾಯಲ್ ಜೆಲ್ಲಿ ಅಂದ್ರೆ ರಾಜಶಾಹಿ ರಸ. ಇದು ಹೇಗೆ ಸಿಗ್ತದೆ ಕೇಳಿದ್ರೆ, ನಮ್ಮಲ್ಲಿ ಈ ಜೇನು ಕುಟುಂಬಗಳನ್ನ ನಾವು ಇಟ್ಕೊಂಡು ಅದರಲ್ಲಿ ರಾಣಿ ಕಣಗಳ ಉತ್ಪಾದನೆ ಮಾಡಿದಾಗ ಆ ರಾಣಿ ಕಣಗಳಲ್ಲಿ ಈ ಒಂದು ಜೇನು ಹುಳುಗಳು ರಾಯಲ್ ಜೆಲ್ಲಿಯನ್ನ ತುಂಬಿಸ್ತವೆ. ಅಂದ್ರೆ ಆಗ ತಾನೇ ಹುಟ್ಟಿದಂತಹ ಮರಿ ಒಂದು ದ್ರವ ಅದರ ತಲೆಯ ಹಿಂಭಾಗದಿಂದ ಒಂದು ಬರ್ತದೆ, ಅದು ಒಂದು ಇದಿದೆ, ಒಂದು ಗ್ರಂಥಿ ಇದೆ ಅದಕ್ಕೆ. ಆ ಗ್ರಂಥಿಯಿಂದ ಆಗತಾನೆ ಹುಟ್ಟಿದ ಮರಿಗಳು ಅದೊಂದು ಆ ದ್ರವವನ್ನ ಸ್ರವಿಸ್ತವೆ. ಅದರಿಂದ ಬರ್ತಕ್ಕಂತಹ ಏನೊಂದು ಈ ಜಲ್ಲಿ ಇದೆ, ರಾಯಲ್ ಜಲ್ಲಿ, ಇದು ಆಂಟಿ ಏಜ್, ವಯಸ್ಸಾದಂತೆ ಕಾಣೋದಿಲ್ಲ. ಆ ನಂತರ ಆಯುಸ್ಸನ್ನ ಜಾಸ್ತಿ ಮಾಡ್ತದೆ ಹೇಳುವಂತದ್ದು ಬಹಳ ಒಂದು ಈ ಸೈಂಟಿಸ್ಟ್ ಗಳು ಅವರು ಇವರು ಹೇಳದಿರ್ತಕ್ಕಂಥದ್ದು. ಬಹಳಷ್ಟು ಇದರ ಉಪಯೋಗ ಮಾಡ್ತಾ ಇದ್ದಾರೆ ಈಗಾಗಲೇ ಆಲ್ರೆಡಿ. ಈ ವೇಟ್ ಲಿಫ್ಟಿಂಗ್ ಮಾಡುವಂತವರು ಆ ತರ ಎಲ್ಲಾ ಜನಗಳು ಇದನ್ನ ಹೆಚ್ಚಿನದಾಗಿ ಉಪಯೋಗಿಸ್ತಾರೆ. ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಈ ನಟಿಯರು ಅವರು ಇವರು ಎಲ್ಲ ಇದ್ರ ಬಗ್ಗೆ ಬಹಳಷ್ಟು ಆರ್ಡರ್ ಅನ್ನ ಕೊಡ್ತಾರೆ ನಮ್ಗೆ. ಅಂದ್ರೆ ಆಂಟಿ ಏಜ್ ಹೇಳಿರ್ತಕ್ಕಂಥದ್ದು ಇದಿರೋದ್ರಿಂದ ಅವರು ಸಾಕಷ್ಟು ಜನ ಇದ್ರ ಬಗ್ಗೆ ಬೇಡಿಕೆಯನ್ನ ಸಲ್ಲಿಸ್ತಾರೆ, ನಾವು ಅದನ್ನ ಸಪ್ಲೈ ಮಾಡ್ತೇವೆ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಹೇಳ್ಬೇಕು ಅಂದ್ರೆ ಅದು ನಮ್ಮಲ್ಲಿ ಸ್ಟಾಕ್ ಇರೋದಿಲ್ಲ. ಉತ್ಪಾದನೆ ಆಗುವಂತದ್ದು ಕೂಡ ಬಹಳ ಅಲ್ಪ ಪ್ರಮಾಣದಲ್ಲಿ ಕಡಿಮೆ. ರಾಯಲ್ ಜೆಲ್ಲಿ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಆಗೋದೇ ಇಲ್ಲ. ಇದರ ರೇಟು ಕೂಡ ಬಹಳ ಇದೆ, ಒಂದು 20 ಗ್ರಾಮ್ಗೆ 3,600 ರೂಪಾಯಿ ವರೆಗೆ ಇದೆ ಇದರದ್ದು. ಒಳ್ಳೆ ಸರಿಯಾಗಿ ತೆಗೆದ್ರೆ ಚೆನ್ನಾಗಿ ಜೇನಿನ ಬೇರೆ ಬೇರೆ ಉತ್ಪನ್ನಗಳ ಬಗ್ಗೆ ಮಾತನಾಡುವ, ಅದರ ಒಂದು ಮೌಲ್ಯವರ್ಧನೆ ಮತ್ತು ಉತ್ಪನ್ನಗಳು. ಈಗ ಜೇನಿನ ಮೌಲ್ಯವರ್ಧನೆಗೆ ನಾವು ಹೊರಟಾಗ ಜೇನಿನ ತುಪ್ಪದಿಂದ ನಾವು ಕೋಕಮ್ ಅನ್ನ ತಯಾರು ಮಾಡಿದ್ದೇವೆ. ಈಗ ಏನಾಗ್ತದೆ ಕೇಳಿದ್ರೆ, ಈ ಸಕ್ಕರೆ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ ಏನು ಅದನ್ನ ತಿನ್ನೋದ್ರಿಂದ ದುಷ್ಪರಿಣಾಮಗಳಿದ್ದಾವೆ ಹೇಳುವಂತದ್ದು ಮನುಷ್ಯನಿಗೆ. ಅದರಿಂದ ಈಗ ನಾವು ಕೋಕಮನ್ನ ಅಂಗಡಿಗಳಲ್ಲಿ ಕುಡಿಲಿಕ್ಕೂ ಕೂಡ ಭಯ ಆಗ್ತಾ ಇದೆ ನಮ್ಗೆ. ಹಾಗಾಗಿ ಶುಗರ್ ಆಡ್ ಮಾಡದೇನೆ ನಾವು ಈ ಮುರುಗಲ ಸಿಪ್ಪೆ ಅಂತ ಹೇಳ್ತೇವೆ, ಈ ಕೋಕಮ್ ಅಂತ ಹೇಳ್ತೇವೆ, ಪುನರ್ಪುಳಿ ಅದರ ಪುನರ್ಪುಳಿ ಅದರ ರಸವನ್ನ ತೆಗೆಯುವಾಗ ನಾವು ಸಕ್ಕರೆಯನ್ನ ಹಾಕದೇನೆ ಬರೀ ಜೇನುತುಪ್ಪವನ್ನ ಅದರ ಮೇಲೆ ಎರಚಿ ಬಿಟ್ಟು ಆ ನಂತರ ಅದನ್ನ ಬಿಸಿಲಲ್ಲಿ ಇಟ್ಟು ಅದರಿಂದ ಬಂದಿರತಕ್ಕಂತಹ ರಸವನ್ನ ತುಂಬಿಸಿ ಕೊಡೋದು. ಅದರ ಜೊತೆ ಬ್ರಾಹ್ಮಿ ರಸ ಮತ್ತು ನೆಲನೆಲ್ಲಿ ರಸವನ್ನ ಅದಕ್ಕೆ ಆಡ್ ಮಾಡೋದು. ಅವಾಗ ಏನಾಗ್ತದೆ ಕೇಳಿದ್ರೆ ಈ ಬ್ರಾಹ್ಮಿ ರಸ ಮತ್ತು ಜೇನುತುಪ್ಪ ಮತ್ತು ನೆಲನೆಲ್ಲಿ ರಸ ಭೂ ಆಮಲಕ್ಕಿ ಅಂತ ಏನ್ ಕರಿತೇವೆ, ಈಗ ಸಾಕಷ್ಟು ಈ ಕೊರೋನಾಗಳಲ್ಲೆಲ್ಲ ಈ ನೆಲನೆಲ್ಲಿಯನ್ನ ರಸವನ್ನ ಬಹಳಷ್ಟು ಜನ ಕುಡಿದ್ರು. ಇಮ್ಯುನಿಟಿ ಪವರ್ ಬಗ್ಗೆ ಬಹಳ, ಲಿವರ್ ಬಗ್ಗೆ ಅಂತ ಹೇಳಿ ಎಲ್ಲ, ಅದೇ ಆಕ್ಚುಲಿ ನೆಲನೆಲ್ಲಿ ಜಾಯಿಂಟಿಸ್ ಅನ್ನ ಕಡಿಮೆ ಮಾಡುವಂತ ಶಕ್ತಿ ಕೂಡ ಹೊಂದಿದೆ. ಹಾಗಾಗಿ ಅದನ್ನೆಲ್ಲ ಸೇರಿಸಿ ಒಂದು ಕೋಕಮ್ ಅನ್ನ ನಾವು ಮಾಡಿದ್ದೇವೆ. ಇದು ಬಹಳ ಚೆನ್ನಾಗಿ ಇವತ್ತು ಜ್ಯೂಸು ಕುಡಿಲಿಕ್ಕೆ ಬಹಳ ಜನ ಇಷ್ಟಪಟ್ಟು ಕುಡಿತಾರೆ, ಬಹಳ ರುಚಿ ಕೂಡ ಇದೆ, ಇವನ್ ಸಕ್ಕರೆ ಕಾಯಿಲೆ ಇರೋರು ಕೂಡ ಅದನ್ನ ಕುಡಿತಾರೆ. ಹಾಗೇನೆ ಇದರ ಜೊತೆಗೆ ಹನಿ ಜಾಮ್ ಅಂತ ಒಂದು ಮಾಡಿದ್ದೇವೆ ನಾವು. ಇದು ಕೂಡ ನಾವು ಪ್ರಥಮತಃ ಬಹಳ ಒಂದು 92ನೇ ಇಸ್ವಿನಲ್ಲೇ ನಾನು ಇದ್ರ ಬಗ್ಗೆ ನಾನು ಇದನ್ನ ಮಾಡಿದ್ದೆ. ಅದೇನಿದೆ ಕೇಳಿದ್ರೆ ಆ ಜೇನುತುಪ್ಪವನ್ನ ಡ್ರೈ ಫ್ರೂಟ್ಸ್ ಗಳ ಜೊತೆಗೆ ಮಿಕ್ಸ್ ಮಾಡೋದು, ಉತ್ತುತ್ತಿ, ದ್ರಾಕ್ಷಿ, ಬಾದಾಮ್, ಪಿಸ್ತಾ, ಹಿಪ್ಪಲಿ, ಆನಂತರ ಬಿಳಿ ಹೊಳೆ ದಾಸವಾಳ ಬೇರು ಅಂತ ಸಿಗ್ತದೆ ನಮ್ಮಲ್ಲಿ, ಅದು ಧಾತು ಪುಷ್ಟಿ. ಅದು ಈ ತರದನ್ನೆಲ್ಲ ಹಾಕಿ ನಾವು ಜೇನುತುಪ್ಪದ ಒಟ್ಟಿಗೆ ಅದನ್ನ ಒಂದು 30 ಸೆಂಟಿಗ್ರೇಡ್ ಕಿಂತ ಜಾಸ್ತಿ ಬಿಸಿ ಆಗಬಾರ್ದು. ಜೇನುತುಪ್ಪವನ್ನ ಯಾವುದೇ ನಾವು ಪ್ರಾಡಕ್ಟ್ ಅನ್ನ ತಯಾರಿ ಮಾಡುವಾಗ ಆ ಜೇನುತುಪ್ಪ 30 ಸೆಂಟಿಗ್ರೇಡ್ ಕಿಂತ ಜಾಸ್ತಿ ಕುದಿಬಾರ್ದು. ಅಷ್ಟಾಂಗ ಹೃದಯದಲ್ಲಿ ಹೇಳ್ತಾರೆ ಈ ಜೇನುತುಪ್ಪ ಬಿಸಿಯೇ ಮಾಡಿದ್ರೆ ಅದು ವಿಷಕ್ಕೆ ಸಮ ಅಂತ ಹೇಳಿ. ಈಗ ಕೆಲವೊಂದು ಕಂಪನಿಗಳು ಇರಬಹುದು, ಬೇರೆ ಬೇರೆ ಕೆಲವೊಂದು ಗೊತ್ತಿಲ್ಲದೆ ಇದ್ದವರು ಇರಬಹುದು, ಅದನ್ನ ಏನ್ ಮಾಡ್ತಾರೆ ಕೇಳಿದ್ರೆ ಪ್ರೊಸೆಸ್ ಮಾಡೋ ಹೇಳುವಂತ ಒಂದು ಇದ್ರೊಳಗೆ ಅದನ್ನ 70-80 ಡಿಗ್ರಿ ಅಥವಾ 100 ಡಿಗ್ರಿ ವರೆಗೂ ಕುದಿಬಹುದು. ಆ ತರ ಕುದಿಸಿ ಅದನ್ನ ಆ ಜೇನುತುಪ್ಪ ಇವತ್ತು ತಿಂದ್ರು ಕೂಡ ಇವತ್ತು ನಮ್ಗೆ ಸರಿಯಾಗಿ ಅದ್ರ ಬಗ್ಗೆ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಆ ರೋಗಗಳು ಗುಣ ಆಗ್ತಾ ಇಲ್ಲ, ಅಥವಾ ಜೇನುತುಪ್ಪ ಏನ್ ಕೆಲಸ ಮಾಡ್ಬೇಕು ಮಾಡ್ತಾ ಇಲ್ಲ. ಜೇನುತುಪ್ಪ ತಿಂದ್ರೆ ಇವತ್ತು ನಮ್ಗೆ ಸರಿಯಾಗಿ ಏನು ಅದರಿಂದ ಏನ್ ಆಗೋದಿಲ್ಲ, ಏನ್ ಪ್ರಯೋಜನ ಇಲ್ಲ ಅನ್ನುವಂತ ಒಂದು ಇದಕ್ಕೆ ನಾವು ಬಂದ್ಬಿಟ್ಟಿದ್ದೇವೆ ಈಗ. ಹಾಗಾಗಿ ಶುದ್ಧವಾದಂತಹ ಜೇನುತುಪ್ಪವನ್ನ ನೇರವಾಗಿ ತಿನ್ನುವಂತದ್ದು ಒಂದು, ಇಲ್ಲ ಅಂತಂದ್ರೆ 25-30 ಸೆಂಟಿಗ್ರೇಡ್ ಅಳತೆಯಲ್ಲಿ, ಬೇಕಾದ್ರೆ ಹೆಚ್ಚಿಗೆನೆ ಹೊತ್ತು, ಈಗ ಅರ್ಧ ದಿನದಲ್ಲಿ ಆಗುವಂತದ್ದು 1 ದಿನ ಇರ್ಬೋದು ಅಥವಾ 1.5 ದಿನ ಇರ್ಬೋದು, 2 ದಿನ ಇರ್ಬೋದು, ಆ ತರ ಮಾಡಿ ಅದನ್ನ ಪ್ರೊಸೆಸ್ ಮಾಡಿ ಅದನ್ನ ಉಪಯೋಗಿಸಿದಾಗ ಅದರಲ್ಲಿ ಇರ್ತಕ್ಕಂತ ಔಷಧೀಯ ಗುಣಗಳು ಹಾಳಾಗೋದಿಲ್ಲ. ಇವತ್ತು 25 ಡಿಗ್ರಿ ಹೋದಾಗ ಏನು ತೊಂದರೆ ಇಲ್ಲ, ಯಾಕೆ ಕೇಳಿದ್ರೆ ಜೇನು ಹುಳುಗಳು ಕೂಡ 25 ಡಿಗ್ರಿಯಲ್ಲಿ ಅದನ್ನ ಅದರಲ್ಲಿರ್ತಕ್ಕಂತ ಮಾಯಿಶ್ಚರ್ ಅನ್ನ ಹಾಕುವಾಗ 25-30 ಡಿಗ್ರಿಯಷ್ಟು ಅದನ್ನ ಅವು ಹೀಟ್ ಮಾಡ್ತವೆ. ಹಾಗಾಗಿ ಇವತ್ತು ಬಿಸಿಲಿನಲ್ಲಿ ಇರ್ಬಹುದು ಆತರ ಒಂದು ಇದು ಜೇನುತುಪ್ಪ ಬೆಂಕಿಯನ್ನಿಟ್ಟು ಕಾಯಿಸ್ತೇನೆ, ಬಿಸಿಲಿನಲ್ಲಿಟ್ಟು ನಾವು ಅರೆನೆರಳಿನಲ್ಲಿಟ್ಟು ಅದನ್ನ ಇದನ್ನ ಮಾಡಿ ಆನಂತರ ಅದನ್ನ ತುಂಬಿದ್ರೆ ಆ ಜೇನುತುಪ್ಪ ಹಾಳಾಗೋದಿಲ್ಲ. ಅದರಲ್ಲಿ ನಮಗೆ ಇರತಕ್ಕಂತ ಉಪಯುಕ್ತ ಏನು ಬ್ಯಾಕ್ಟೀರಿಯಾಗಳಿರ್ಬಹುದು, ನಮಗೆ ಬೇಕಾದಂತ ಯಾವ್ದು ಅಂಶಗಳಿರ್ಬಹುದು, ಅದನ್ನೆಲ್ಲ ನಾವು ನೇರವಾಗಿ ಅದನ್ನ ತಿಂತೇವೆ, ಬಹಳ ನಮ್ಗೆ ಶರೀರಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಜೇನುತುಪ್ಪದ ಬಳಕೆ ಮಾಡುವಾಗಲೂ ಕೂಡ ನಾವು ಅದು ಯಾವ ರೀತಿಯಲ್ಲಿ ತಯಾರಾಗಿದೆ ಹೇಳುವಂತದನ್ನ ಮೊದಲನೇದಾಗಿ ಗಮನಿಸಬೇಕು ನಾವು. ಇವತ್ತು ಕಾಡಿನಲ್ಲಿ ಬರ್ತಕ್ಕಂತ ಜೇನನ್ನ ಕೆಲವೊಂದು ಜನಾಂಗಗಳು ಅವ್ರು ಏನ್ ಮಾಡ್ತಾ ಇದ್ದಾರೆ ಕೇಳಿದ್ರೆ ಅದನ್ನೆಲ್ಲ ಮರಿಯನ್ನೆಲ್ಲ ಹಿಂಡು ಬಿಡ್ತಾರೆ. ಈಗ ಪೆಟ್ಟಿಗೆಯಲ್ಲಿ ನಾವು ತುಪ್ಪ ತೆಗೆಯೋದು ಬೇರೆ, ಅಡವಿಯಲ್ಲಿ ಅವು ಈ ಕೆಲವು ಕುಣಬಿ ಜನಾಂಗ ಇರ್ಬೋದು, ಬೇರೆ ಬೇರೆ ಜನಾಂಗಗಳಿದ್ದಾವೆ, ಅದನ್ನೇ ಬದುಕಿ ನಂಬಿ ಜೀವನವನ್ನ ಮಾಡುವಂತವ್ರು ಅವರೆಲ್ಲ, ಅವ್ರಿಗೆ ಏನಿದೆ ಕೇಳಿದ್ರೆ ಅವರಿಗೆ ಜೇನುತುಪ್ಪ ಜಾಸ್ತಿ ಸಿಗಬೇಕು ನಮ್ಗೆ ಹೇಳಿ ಆ ಮೊಟ್ಟೆ ಮರಿಗಳು ಏನಿರ್ತವೆ ಅದನ್ನೆಲ್ಲ ಹಿಂಡಿ ಅದನ್ನ ತುಪ್ಪವನ್ನ ಕ್ಯಾನಿಗೆ ಭರ್ತಿ ಮಾಡಿ ಕೊಡ್ತಾರೆ. ಅದನ್ನ ಎಷ್ಟೋ ಜನ ತಗೊಂಡೋಗಿ ಅದನ್ನ ಬಿಸಿ ಮಾಡಿ ಅದನ್ನ ತುಪ್ಪವನ್ನ, ತುಪ್ಪ ಹಾಳಾಗ್ತದೆ ಹೇಳುವಂತ ದೃಷ್ಟಿಯಿಂದ ಅದನ್ನ ಬಿಸಿ ಮಾಡಿಕೊಂಡು ಅದನ್ನ ಜನರಿಗೆ ಕೊಡುವಂತದ್ ಮಾಡ್ತಾರೆ. ಅದರಿಂದ ನಮ್ಮ ಆರೋಗ್ಯ ಹಾಳಾಯ್ತು ಒಂದು, ಆ ನಂತರ ಜೇನು ಕುಟುಂಬಗಳು ನಾಶ ಆದವು ಮರಿಗಳನ್ನ ಹಿಂಡೋದ್ರಿಂದ, ಅವ್ರ ಸಂತತಿ ನಾಶ ಆಯ್ತು. ಎರಡು ರೀತಿಯಲ್ಲಿ ಅದರಿಂದ ನಾವು ದುಷ್ಪರಿಣಾಮವನ್ನ ಎದುರಿಸಬೇಕಾಗುತ್ತೆ. ತಗೊಂಡ ಜೇನುತುಪ್ಪವನ್ನ ತಿಂದವನ ಆರೋಗ್ಯ ಕೂಡ ಹಾಳು, ಇಲ್ಲಿ ಇಲ್ಲಿ ಮರಿಗಳು ನಾಶ ಆದವು. ಹಾಗಾಗಿ ನಾವು ಅವರಿಗೆಲ್ಲ ಈ ಆದಿವಾಸಿಗಳಿಗೆಲ್ಲ ಎಷ್ಟೋ ಜನರಿಗೆ ನಾವು ಟ್ರೈನಿಂಗ್ ಅನ್ನ ಕೊಟ್ಟಿದ್ದೇವೆ ಉಚಿತವಾಗಿ, ಈ ತರ ಮಾಡಬೇಡಿ, ಬರೀ ತುಪ್ಪದ ಕುಂಡಿಗೆಯನ್ನೇ ನೀವು ತೆಗೀರಿ ಅದರಲ್ಲಿ ಇರ್ತಕ್ಕಂಥದ್ದ, ಕೈಯಲ್ಲಿ ಹಿಂಡಿ ಮರಿಗಳನ್ನ ಘಾಸಿಗೊಳಿಸ್ಬೇಡಿ, ಜೇನಿಗೆ ಬೆಂಕಿ ಇಡಬೇಡಿ, ಇದು ಪರಿಸರಕ್ಕೆ ಒಂದು ನಮ್ಗೆ ಒಂದು ಉಡುಗೊರೆ ಕೊಟ್ಟಂತೆ ನೀವು, ಹಾಗಾಗಿ ಅದನ್ನ ಮಾಡಬೇಡಿ. ಅದನ್ನ ಈ ರೀತಿಯಾಗಿ ತೆಗೆಯೋದ್ರಿಂದ ನಿಮ್ಗೆ ತುಪ್ಪಕ್ಕೆ ಜಾಸ್ತಿ ರೇಟ್ ಅನ್ನ ಕೊಟ್ಟು ತಗೊಳ್ಳೋರಿದ್ದಾರೆ, ಈ ತರದನ್ನೆಲ್ಲ ಬಿಂಬಿಸಿ ಅವರಿಗೆ ಟ್ರೈನಿಂಗ್ ಅನ್ನ ಕೊಡ್ತೇವೆ. ಕೊನೆಯ ಒಂದು ಪ್ರಶ್ನೆ ಕೇಳ್ಬಿಡ್ತೇನೆ, ಜೇನು ಕುಟುಂಬ ಮತ್ತು ಜೇನು ಕೃಷಿಯ ಜೊತೆ ಜೊತೆಗೆ ನಿಮ್ಮ ಕುಟುಂಬವು ಕೂಡ ಅದರಲ್ಲಿ ತೊಡಗಿಸಿಕೊಂಡಿದೆ ಅಂತ ಕೇಳಿದೀವಿ. ಈ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿ 2 ನಿಮಿಷದಲ್ಲಿ. ನಾನು ಮೂಲತಃ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದವನು. ಒಂದು 20,000 ರೂಪಾಯಿ ಬಂಡವಾಳವನ್ನ ಹಾಕಿ ಅದು ಸಾಲ ಮಾಡಿ ಹಾಕಿ ಜೇನು ಸಾಕಾಣಿಕೆಯನ್ನ ಪ್ರಾರಂಭ ಮಾಡಿದೆ. ಈ ಒಂದು ಜೇನು ಕೃಷಿ ನನಗೆ ಒಂದು ಜೀವನಕ್ಕೆ ದಾರಿ ಆಯ್ತು. ನಮ್ಮ ಒಂದು ಕುಟುಂಬ ಹೇಗಿದೆ ಕೇಳಿದ್ರೆ, ಈಗ ನಾವು ಒಂದು ಈ ಜೇನಿಂದ 20,000 ರೂಪಾಯಿ ಬಂಡವಾಳವನ್ನ ಹಾಕಿರ್ತಕ್ಕಂಥ ಒಂದು 14 ಕೋಟಿಯಷ್ಟು ಅಸೆಟ್ ಅನ್ನ ನಾವು ಮಾಡಿದ್ದೇವೆ ಈ ಜೇನಿನಿಂದನೇ. ಇವತ್ತು ಸಾಕಷ್ಟು ಕಡೆಗಳಲ್ಲಿ ಜಮೀನನ್ನ ತಗೊಂಡಿದ್ದೇನೆ, ಇದನ್ನೆಲ್ಲ ಮಾಡಿದ್ದೇನೆ. ಈ ಒಂದು ಇದಕ್ಕೆ ಪೂರಕವಾಗಿ ಜೇನು ನಮ್ಗೆ ನಮ್ಮ ಒಂದು ಬಿ ಇಸ್ ಗಾಡ್, ಜೇನೆ ನನಗೆ ದೇವರು ಅಂತ ಹೇಳ್ತೇನೆ. ಜೇನಿನ ಕುಟುಂಬ ಅಂತಂದ್ರೆ ನಮ್ದು ಹೆಂಗೆ ಕೇಳಿದ್ರೆ, ನನ್ನ ಮಗಳಿಗೆ ಮಧು ಅಂತ ಇಟ್ಟಿದ್ದೇನೆ ನಾನು. ಹೌದು. ಮಗನ ಹೆಸರು ಪರಾಗ ಅಂತ ಇಟ್ಟಿದ್ದೇನೆ. ನಮ್ಮ ಮನೆಗೆ ಮಧುಬನ ಹೇಳುವಂತದನ್ನ ನಾಮಕರಣ ಮಾಡಿದ್ದೇನೆ ನಾನು. ನಮ್ಮ ಮನೆಯವರು ಸವಿತಾ, ಸವಿ ಮಧು ಇಂಡಸ್ಟ್ರೀಸ್ ಅಂತ ಹೇಳಿ ನಮ್ದು ಒಂದು ಇಂಡಸ್ಟ್ರಿ ಕೂಡ ಮಾಡ್ಕೊಂಡಿದ್ದೇವೆ ನಾವು. ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಜೇನಿನಿಂದಲೇ ಮೇಲಕ್ಕೆ ಬಂದವರು. ಜೇನನ್ನ ನಾವು ಮರೆಬಾರದು, ನಮ್ಮ ಮಕ್ಕಳಿಗೂ ಕೂಡ ಅದೇ ಹೆಸರನ್ನೇ ಕಂಟಿನ್ಯೂ ಮಾಡಿ ಅದಕ್ಕಾಗಿ ನಾವೊಂದು ಜೇನಿನ ಕುಟುಂಬ ಅಂತಾನೆ ಹೇಳ್ತೇವೆ ನಾವು. ಒಳ್ಳೆಯದು ಮಧುಕೇಶ್ವರ ಹೆಗಡೆ ಅವರೇ, ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಹೇಳಿದ್ರೆ ನಮ್ಮ ಆಸಕ್ತ ಕೇಳುಗರು ನಿಮ್ಮನ್ನ ಸಂಪರ್ಕ ಮಾಡಬಹುದು. ಆ ದೂರವಾಣಿ ಸಂಖ್ಯೆಯನ್ನು ಹೇಳ್ಬೋದಾ? ಹಾ ಹೇಳ್ತೇನೆ, 9480746335. ಇನ್ನೊಮ್ಮೆ ಹೇಳ್ತೇನೆ, 9480746335. ರಾತ್ರಿ ಹೊತ್ತು ಸಂಪರ್ಕ ಮಾಡಬಹುದು. ಹಾ, ಸಂಪರ್ಕ ಮಾಡಿ. ಇನ್ನು ಅನೇಕ ಉತ್ಪನ್ನಗಳನ್ನ ನಾವು ಮಾಡ್ತಾ ಇದ್ದೇವೆ ಜೇನಿನ ಇಂದ, ಬಹಳಷ್ಟು ಔಷಧಿಗಳನ್ನೆಲ್ಲ ತಯಾರಿ ಮಾಡ್ತಾ ಇದ್ದೇವೆ. ಆನಂತರ ಜೇನಿನ ಅಂಬನ್ನ ಚುಚ್ಚೋದು ಇವತ್ತು ಇದು ಒಂದು ಕೂಡ ವಿಶೇಷವಾಗಿದ್ದು. ಬಿ ವೇನಮ್ ಅನ್ನ ಕಲೆಕ್ಟ್ ಮಾಡ್ತೇವೆ ನಾವು. ಇದು 1 ಗ್ರಾಮ್ಗೆ 80,000 ಇದೆ. ಇದೊಂದು ಜೇನಿನಿಂದ ನಾವು ಈ ಜೇನಿನ ಬಿ ಥೆರಪಿ ಅಂತ ಹೇಳಿ ಒಂದು ಮಾಡ್ತೇವೆ. ಇವತ್ತು ಆಂಟಿಬಯೋಟಿಕ್ ಉತ್ಪಾದನೆ ಆಗ್ಲಿಕ್ಕೆ ಬೇರೆ ಬೇರೆ ದೇಶದವರೆಲ್ಲ ಬರ್ತಾರೆ, ಜರ್ಮನಿ ಅವರು ಬರ್ತಾರೆ, ಫಾರಿನರ್ಸ್ ಬರ್ತಾರೆ. ಜೇನು ಹುಳಗಳು ಒಂದು ಜೇನು ಹುಳ ಚುಚ್ಚಿದ್ರೆ 400 ರೂಪಾಯಿ ನಮ್ಗೆ ಕೊಡ್ತಾರೆ ಅವರು. ಹಾಗಾಗಿ ಇದು ಒಂದು ಆದಾಯ ಇದೆ ನಮ್ಗೆ. ಮಧುಕೇಶ್ವರ ಹೆಗಡೆಯವರೇ, ಮಧುಕೇಶ್ವರ ಹೆಗಡೆಯವರೇ, ಈಗ ಬಹುಶಃ ಇದಕ್ಕೆ ಒಂದು ವಿಸ್ತೃತವಾದಂತಹ ಇನ್ನೊಂದು ಸಂದರ್ಶನವನ್ನ ಮಾಡೋಣ ಮುಂದಿನ ದಿವಸಗಳಲ್ಲಿ. ಜೇನನ್ನ ಉಪಯೋಗಿಸಿಕೊಂಡು ಯಾವ ರೀತಿ ಚಿಕಿತ್ಸೆಯನ್ನ ಮಾಡಬಹುದು ಎನ್ನುವುದರ ಬಗ್ಗೆ ಇಷ್ಟು ಹೊತ್ತು ನಿಮ್ಮ ಒಂದು ಜೇನಿನ ಮೌಲ್ಯವರ್ಧಿತ ಉತ್ಪನ್ನಗಳು ಹಾಗೂ ಸದ್ಯದ ಒಂದು ಜೇನಿನ ಪರಿಸ್ಥಿತಿಯ ಬಗ್ಗೆ ನಿಮ್ಮ ಅನುಭವವನ್ನ ನಮ್ಮ ಕೇಳುಗರ ಜೊತೆ ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಮಂಗಳೂರು ಆಕಾಶವಾಣಿಯವರಿಗೂ ಹಾಗೂ ನಿಮಗೂ ಕೂಡ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೇನೆ. ಇಂತಹ ಕಾರ್ಯಕ್ರಮಗಳು ಜನತೆಗೆ ಮೂಡಿ ಬರಲಿ, ಇಂತಹ ಒಂದು ಕಾರ್ಯಕ್ರಮವನ್ನ ಮಾಡಿದಂತಹ ತಮ್ಮ ಇದು ಕಾರ್ಯ ಶ್ಲಾಘನೀಯ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಳ್ಳೆಯದು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಕಿಸಾನ್ ವಾಣಿಯಲ್ಲಿ ಇದುವರೆಗೆ ಜೇನಿನ ಮೌಲ್ಯವರ್ಧಿತ ಉತ್ಪನ್ನಗಳು ಈ ಕುರಿತು ಮಧುಕೇಶ್ವರ ಹೆಗಡೆ ಅವರೊಡನೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಎಸ್ಬಿಐ ಜನರಲ್ ಇನ್ಶೂರೆನ್ಸ್ ಕಂಪನಿಯ ಕೃಷಿ ಬಾಂಧವರಿಗಾಗಿ ಪ್ರಮುಖ ಸೂಚನೆ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯ ಪ್ರಯೋಜನವನ್ನು ಪಡೆಯಿರಿ. ಯೋಜನೆಯಲ್ಲಿ ಸೇರಿಕೊಳ್ಳುವುದು ಅತ್ಯಂತ ಸುಲಭವಾಗಿರುತ್ತದೆ. ನಿಮ್ಮ ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಸಿಎಸ್ಸಿ ಕೇಂದ್ರವನ್ನು ಸಂಪರ್ಕಿಸಿ ನಿಶ್ಚಿಂತರಾಗಿ ಬೆಳೆ ವಿಮೆಯನ್ನು ಮಾಡಿಸಿ ಹಾಗೂ ಚಿಂತಾಮುಕ್ತರಾಗಿರಿ. ಹೆಚ್ಚಿನ ಮಾಹಿತಿಗಾಗಿ ಶುಲ್ಕರಹಿತ ನಂಬರ್ 1800123230ಗೆ ಕರೆ ಮಾಡಿ. ಐಆರ್ಡಿಎ ರಿಜಿಸ್ಟ್ರೇಷನ್ ನಂಬರ್ 144. ಷರತ್ತುಗಳು ಅನ್ವಯಿಸುತ್ತವೆ. ನಿಯಮಗಳು ಮತ್ತು ಷರತ್ತುಗಳು ರಾಜ್ಯ ಸರ್ಕಾರದ ಅಧಿಸೂಚನೆಗೆ ಒಳಪಟ್ಟಿರುತ್ತವೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित 55 रूपए से 200 रूपए की मासिक किश्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं प्रधानमंत्री किसान मान धन योजना अन्नदाता के परिश्रम को संबल पेंशन से सुरक्षित उनका कर कृषि एवं किसान कल्याण मंत्रालय भारत सरकार द्वारा जनहित में जारी ಕೇಳುಗರೆ ಇದೀಗ ಕೆಲವು ಪ್ರಕಟಣೆಗಳು. ಜವಾಹರ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯು ಈ ಮೊದಲ ಪ್ರಕಟಣೆಯ ಪ್ರಕಾರ May 16, 2021 ನಡೆಯಬೇಕಾಗಿತ್ತು. ಆದರೆ ಕೆಲವು ಆಡಳಿತಾತ್ಮಕ ಕಾರಣಗಳಿಂದಾಗಿ ನವೋದಯ ವಿದ್ಯಾಲಯ ಸಮಿತಿಯು ಪರೀಕ್ಷಾ ದಿನಾಂಕವನ್ನು ಆಗಸ್ಟ್ 11, 2021 ಬುಧವಾರಕ್ಕೆ ಮರು ನಿಗದಿಪಡಿಸಿರುತ್ತಾರೆ.